ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ ನಮಸ್ಕಾರ. ಇಂದಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ತೋಟಗಾರಿಕೆಯಲ್ಲಿ ಯುವ ಕೃಷಿಕನ ಅನುಭವಗಳನ್ನು ಕುರಿತು ಯಲ್ಲಾಪುರದ ಕನ್ನಿಗೇರಿಯ ಭಾಸ್ಕರ್ ಪಿ ಗಾಂವ್ಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಈಗ ನಮ್ಮ ಜೊತೆಯಲ್ಲಿ ಭಾಸ್ಕರ್ ಪಿ ಗಾಂವ್ಕರ್ ಅವರಿದ್ದಾರೆ. ಇವರು ಯಲ್ಲಾಪುರ ತಾಲೂಕಿನ ಕನ್ನಿಗೇರಿ ಗ್ರಾಮದವರು. ಒಬ್ಬ ಯುವ ಕೃಷಿಕನಾಗಿ ಕೃಷಿಯೊಳಗೆ ತೊಡಕೊಂಡಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಅವರು ವಿದ್ಯಾವಂತರು ಕೂಡ, BCA ಡಿಗ್ರಿ ಪಡೆದಂಥವರು. ಅವರು ಬೇರೆ ನೌಕರಿ ಬೇಡ, ನಾನು ತೋಟದಲ್ಲೇ ಏನಾದರೂ ಒಂದು ಸಾಧನೆ ಮಾಡಬೇಕು, ಇಲ್ಲೇ ಸಾಧಿಸಿ ತೋರಿಸ್ಬೇಕು ಅಂತೇಳಿ ಎಂದು ಮತ್ತದನ್ನು ಸಾಧಿಸಲಿಕ್ಕೆ ಬೇಕಾದಂಥ ಎಲ್ಲ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡಂಥವ್ರು. ಮತ್ತೆ ಅವ್ರ ಮನೆಯಲ್ಲಿ ಸುತ್ತಮುತ್ತ ಹೇಳ್ತಕ್ಕಂಥವ್ರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಕೃಷಿಯೊಳಗಂತ. ಅವ್ರ ವಿದ್ಯೆ ಕೂಡ ಕೃಷಿ ಬೆಳವಣಿಗೆಗೆ ಹೇಗೆಲ್ಲ ಸಹಾಯ ಮಾಡಿತು, ಮತ್ತೆ ಇಂಥ ಒಂದು ದೃಢ ನಿರ್ಧಾರ ಯಾಕೆ ಮಾಡಿದ್ರು, ಏನೇನು ಪ್ರಯತ್ನ ಮಾಡಿದ್ರು, ಮತ್ತೆ ಕೃಷಿಯಲ್ಲಿ ಹೇಗೆ ಬೆಳವಣಿಗೆ ಹೊಂದಿದ್ರು ಅನ್ನೋಂತ ನಿಟ್ಟಿನಲ್ಲಿ ಮಾತಾಡ್ತಾರೆ. ನಮಸ್ಕಾರ ಭಾಸ್ಕರ್. ನಮಸ್ತೆ. ವಿದ್ಯಾವಂತರು, ಡಿಗ್ರಿ ಆಗಿದೆ, ಬೇರೆ ನೌಕರಿ ಒಂದ್ ಸ್ವಲ್ಪ ಸಣ್ಣ ಪಗಾರ ಸಿಕ್ಕರು ಸಾಕು, ನಾವು ಬೇರೆ ಕಡೆ ಹೋಗಿ ದುಡಿಯೋಣ ಅನ್ನುವಂತ ಸಂದರ್ಭದೊಳಗ, ಇಲ್ಲ ನಾನು ಕೃಷಿಯೊಳಗ ಇದ್ಕೊಂಡು ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಧೈರ್ಯವಾಗಿ ಬಂದ್ರಿ. ಆ ನಿರ್ಧಾರ ಸರಿ ಇತ್ತನ್ಸುತ್ತ? ಖಂಡಿತ ಸರಿಯಾಗಿದೆ ಸರ್. ಹೇಗೆ? ಸಂಸ್ಕೃತದಲ್ಲಿ ಒಂದು ಉಕ್ತಿ ಬರುತ್ತೆ, ಅದರೊಳಗೆ ಆ ಶ್ಲೋಕದಲ್ಲಿ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಒಂದು ವಾಕ್ಯ ಬರುತ್ತೆ. ಅದರ ಅರ್ಥ ಅಂದ್ರೆ ಕೃಷಿಯಿಂದ ಯಾವಾಗ್ಲೂ ಜೀವನದಲ್ಲಿ ಯಾವುದೇ ನಷ್ಟ ಆಗುದಿಲ್ಲ, ಏನಾದ್ರು ಒಂದು ಬರ್ತಾ ಇರತ್ತೆ ಅಂತ ಅದ್ರ ಅರ್ಥ. ಈ ಜಾಬ್ ನಲ್ಲಾದ್ರೂ ಈಗ ಅಕಸ್ಮಾತ್ ನಾನು BCA ಕಂಪ್ಲೀಟ್ ಮಾಡಿ 5 ವರ್ಷ ಆಗ್ತಾ ಬಂತು, ಅಕಸ್ಮಾತ್ ನಾನು ಜಾಬಿಗೆ ಹೋದ್ರೆ ಅಲ್ಲಿ ನೆಮ್ಮದಿ ಇರುವುದಿಲ್ಲ, ಮೊದಲು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡಬೇಕು. ಎರಡನೇದು, ನನ್ನ ಯಾವಾಗ ಆ ಜಾಬಿಂದ ತೆಗೆದಾಕ್ತಾರೆ ಅನ್ನೋದು ನನಗೆ ಗೊತ್ತಿರೋದಿಲ್ಲ, ಆತಂಕ ಇರುತ್ತೆ. ಮತ್ತೆ ಇನ್ನೊಂದು ಕಂಪನಿಯವರು ಜಾಸ್ತಿ ದುಡ್ಡು ಕೊಡ್ತೀನಿ ಅಂತ ಹೋದಾಗ ಈ ಕಂಪ್ನಿ ಬಿಟ್ಟು ಆ ಕಂಪ್ನಿಗೆ ಹಾರೋದು, ಹಿಂಗೆ ಆ ಕಂಪ್ನಿಯಲ್ಲಿ ಮತ್ತೆ ಎಷ್ಟು ದಿನ ಉಳಿತೀನೋ ಅಂತ ಗೊತ್ತಿಲ್ಲ, ಒಂದು ಸ್ಥಿರತೆ ಅನ್ನೋದು ಇರೋದಿಲ್ಲ. ಈ ಕೃಷಿಲಾದ್ರೆ ಹಾಗಲ್ಲ, 4 ಜನ ನನ್ ಕೈ ಕೆಳ ಕೆಲಸ ಮಾಡ್ತಾರೆ, ಅಂದ್ರೆ ನನ್ನ ಜೊತೆಗೆ ನಮ್ಮ ತೋಟಕ್ಕೆ ಬೇರೆ ಯಾರು ಕೂಲಿ ಕಾರ್ಮಿಕರು ಬಂದು ನನ್ನ ಜೊತೆ ಕೆಲಸ ಮಾಡ್ತಾರೆ, ಅದೊಂದು ಖುಷಿ ಇರುತ್ತೆ. ಅವ್ರ ಜೊತೆ ಮಾತಾಡ್ತಾ ಕೆಲಸ ಮಾಡು ಒಂದು ಖುಷಿನೇ ಬೇರೆ. ಈ ಕಂಪ್ಯೂಟರ್ ಮುಂದ್ಗಡೆ ಇದ್ರ ಮುಂದ್ಗಡೆ ಎಲ್ಲ ಕುತ್ಕೊಂಡು ಕೆಲಸ ಮಾಡು, ಅದ್ರೊಳಗೆ ಏನೋ ಖುಷಿನೇ ಇಲ್ಲ ಬಿಡಿ, ಒಂಥರ ಹಿಂಗೆ ಯಾಂತ್ರಿಕವಾದ ಕೆಲಸ. ಕೃಷಿಯಲ್ಲಾದ್ರೆ ಪ್ರತಿ ದಿನಾನು ಬೇರೆ ಬೇರೆ ಕೆಲಸ, ಹೊಸ ಹೊಸ ಕೆಲಸ ಬರುತ್ತೆ. ಅದು ಯಾಂತ್ರಿಕ ಕೆಲಸ, ಆದ್ರೆ ನಮಗೆ ಒಂದು ನಿರ್ದಿಷ್ಟವಾದಂತ ಒಂದು ಸಂಬಳವನ್ನ ಕೊಡ್ತಾ ಇರುತ್ತೆ. ಒಂದು ಕೃಷಿಯೊಳಗೆ ಹೆಚ್ಚು ಮಳೆ ಆದ್ರೂ ತೊಂದ್ರೆ, ಮಳೆ ಬರಲಿಲ್ಲ ಅಂದ್ರೆ ತೊಂದ್ರೆ, ಆಳು ಕಾಳಿನ ಖರ್ಚು, ಅವ್ರು ಕೆಲಸ ಮಾಡ್ತಾರೋ ಇಲ್ಲೋ, ಮತ್ತೆ ರೋಗ ರುಜಿನ ಎಷ್ಟು ಚಂದ ಬೆಳೆದಿರುತ್ತೆ, ಒಮ್ಗೆ ರೋಗ ಬಂದು ಎಲ್ಲ ಹಾನಿ ಆಗುತ್ತೆ, ಇಂಥವೆಲ್ಲ ಕೂಡ ಆತಂಕ ಕೃಷಿಯೊಳಗೂ ಕೂಡ ಇದೆ. ಆದರೂ ಕೂಡ ಅದನ್ನ ಎದುರಿಸಬಲ್ಲೆ, ಅಲ್ಲಿ ಏನಾದ್ರೂ ಬದಲಾವಣೆ ತರಬಲ್ಲೆ ಅಂತೇಳಿ ಅನಿಸ್ತಾ ನಿಮಗೆ? ಮಾಡಬಹುದು ಸರ್. ನಾನ್ ಜಾಬ್ ಬಿಟ್ಟಿರೋದ್ರಿಂದ ಈ ಕೃಷಿಗೆ ಬಂದಿರೋದ್ರಿಂದ ಕಂಪನಿಯನ್ನೇ ಉದಾಹರಣೆ ತಗೊಳ್ತೀನಿ. ಈ ಬೇರೆ ಬೇರೆ ಕಂಪನಿ ಮೇಲೆ ಈ ಕಂಪನಿ ಇಲ್ಲದೆ ಮತ್ತೊಂದು ಕಂಪನಿ ಇದೆ ಅಂತ ಹೀಗೊಂದು ಧೈರ್ಯದಿಂದ ಹೋಗ್ತಾ ಇರ್ತೀವಿ. ನಾನು ಇಷ್ಟು ವರ್ಷ ಕೆಲಸ ಮಾಡಿದೀನಿ ಅನ್ನೋ ಆಧಾರದ ಮೇಲೆ ನಾ ಬೇರೆ ಕಂಪನಿಗೆ ಇನ್ನು ಸೇರ್ಕೊಳ್ಬಹುದು ಅಂತ ಒಂದು ಧೈರ್ಯದ ಮೇಲೆ. ಅದೇ ರೀತಿ ಈ ತೋಟಗಾರಿಕೆಲ್ಲೂ ಯಾವುದೋ ಒಂದೇ ಬೆಳೆಯಲ್ಲಿ ಕೃಷಿ ಎಲ್ಲರೂ ಒಂದೇ ಬೆಳೆ ಮೇಲೆ ನಾವು ಡಿಪೆಂಡ್ ಆಗಿರಬಾರ್ದು. ಯಾವಾಗಲೂ ಬೇರೆ ಬೇರೆ ಒಂದು ಉಪ ಉತ್ಪನ್ನ ಅಥವಾ ಉಪ ಬೆಳೆಗಳನ್ನ ಇಟ್ಕೊಳ್ಳೋದ್ರಿಂದ ಒಂದ್ರೊಳಗೆ ಅಕಸ್ಮಾತ್ ಆಗಿ ಆ ವರ್ಷ ಏನೋ ರೋಗ ಬಂತು, ಹವಾಮಾನ ವೈಪರೀತ್ಯದಿಂದ ಆ ಬೆಳೆಯಲ್ಲಿ ಕಡಿಮೆ ಬಂದ್ರು, ಇನ್ನೊಂದು ಬೆಳೆಯಲ್ಲಿ ಆ ನಷ್ಟ ಅಲ್ಲಿಗಲ್ಲಿಗೆ ಸರಿಯಾಗತ್ತೆ. ಆ ರೀತಿಯಾಗಿ ಉಪಬೆಳೆಯನ್ನು ಉಪಯೋಗಿಸೋದ್ರಿಂದ ಒಂದೇ ರೀತಿ ಒಂದೇ ಸಲ ಲಾಸ್ ಆಗೋದ್ರಿಂದ ತಪ್ಪಿಸ್ಕೊಳ್ಬಹುದು. ಅಂದ್ರೆ ಕೃಷಿಯೊಳಗೂ ಕೂಡ ಅನೇಕ ಆದಾಯದ ಮೂಲಗಳು ಇದಾವು. ಕೃಷಿ ಜೊತೆಗೆ ತೋಟಗಾರಿಕೆ ಆಗ್ಬಹುದು, ಹೈನುಗಾರಿಕೆ ಆಗ್ಬಹುದು, ಜೇನು ಸಾಕಾಣಿಕೆ ಆಗ್ಬಹುದು, ಕುರಿಗೆ ಸಾಕೋದು, ಕೋಳಿ ಸಾಕೋದು, ಹಿಂಗೆ ಬೇರೆ ಬೇರೆ ರೈತರು ಬೇರೆ ಬೇರೆ ರೀತಿಯ ಉತ್ಪನ್ನಗಳನ್ನ ಹೇಗೆ ನಮಗೆ ತಿಂಗಳಿಗೆ ವರ್ಷಕ್ಕೆ ಆರು ತಿಂಗಳಿಗೆ ಹಿಂಗ ಆದಾಯ ಕೊಡುವಂಗ ಪ್ಲಾನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರು. ಮತ್ತೆ ಇಲ್ಲಿ ಶ್ರಮನೂ ಕೂಡ ಇದೆ. ನಾವು ಅಲ್ಲಿ ನೀರು ಜಾಸ್ತಿ ಹರಿದು ಹೋಗ್ತಾ ಇದೆ, ಅಥವಾ ನಮ್ಮ ಹೊಲದಲ್ಲಿ ಬಿದ್ದು ನೀರು ಬಹಳ ಹೊರಗೆ ಹೋಗ್ತಾ ಇದೆ, ಇಲ್ಲಿ ಸಂಗ್ರಹಿಸಬೇಕು, ಮಣ್ಣು ನೀರಿನ ಸಂರಕ್ಷಣೆ ಮಾಡಬೇಕು, ಒಂದು ತೋಡ್ಬೇಕು, ಬದು ಹಾಕಬೇಕು, ಇದಕ್ಕೆಲ್ಲ ಕೂಡ ಸಾಕಷ್ಟು ಶ್ರಮ ಇದೆ. ಅದು ಶ್ರಮ ಬಯಸುತ್ತೆ ಮತ್ತೆ ತ್ಯಾಗವನ್ನು ಬಯಸುತ್ತೆ. ನಮಗೆ ಎಷ್ಟೋ ಸಾರಿ ಬಿಸಿಲಾಗಿ ಯಾರಪ್ಪ ಅಲ್ಲಿ ಹೋಗಿ ಮಾಡೋದು ಅಂತೇಳಿ ಅನಿಸ್ತಾರೆ. ಹಂಗೆ ಯಾವಾಗಾದ್ರೂ ಇದು ಆಯ್ಕೆ ಬಗ್ಗೆ ಅಥವಾ ಇಂಥ ಸವಾಲುಗಳ ಬಗ್ಗೆ ಆಲೋಚನೆ ಮಾಡಿದರೆ, ಸವಾಲುಗಳಂದ್ರೆ ಅದು ಒಂದು ಕೆಲಸ ನೀವು ಪ್ರಾರಂಭ ಮಾಡಿದ ನಂತರನೇ ಅದು ಮುಂದಿನ ಸವಾಲುಗಳು ನಮಗೆ ಕಾಣ್ತಾ ಹೋಗುತ್ತೆ. ನಾವ್ ಅದ್ ಮುಂದ ಆ ಸವಾಲು ಬಂದ್ರೆ ಏನ್ ಮಾಡುದು ಅಂತ ಕೈ ಕಟ್ಕೊಂಡು ಕುಂದ್ಬಿಟ್ರೆ ಹೆದರ್ಬಾರ್ದು ಮಾಡಿದರೆ. ಹಾಗಾಗಿ ಬಂದ ಮೇಲೆ ಏನೇನು ಮಾಡಿದರೆ ಅಲ್ಲಿಂದ ಇಲ್ಲಿ ತನಕ ಸ್ವಲ್ಪ ಹೇಳಿ. ಫಸ್ಟ್ ಡಿಗ್ರಿ ಕಂಪ್ಲೀಟ್ ಮಾಡಿದ ತಕ್ಷಣ ಕೃಷಿಗೆ ನಮ್ಮ ತಂದೆಯವ್ರ ಜೊತೆ ಸಹಾಯ ಕೇಳಿ ಅವ್ರ ಜೊತೆ ತೊಡಕೊಂಡೆ. ಒಂದು ಎಕರೆ ತೋಟ ತಂದೆ ಜೊತೆಗೂಡಿ ಒಂದ್ ಎಕರೆ ಗದ್ದೆಯಲ್ಲಿ ನಾವು ನಮ್ದು ಅಡಿಕೆ ಕೃಷಿ ಮುಖ್ಯ ಆದ್ರಿಂದ ಅಡಿಕೆ ಕೃಷಿ ಪ್ರಾರಂಭ ಮಾಡಿದ್ವಿ. ಅದ್ರ ಜೊತೆ ನಾನು ಒಂದಷ್ಟು ಸಸಿಗಳನ್ನ ನೆಟ್ಟೆ. ಈಗ ಮೂರು ವರ್ಷ ನಾಲ್ಕು ವರ್ಷ ನಂತರ ಈಗ ಫಲ ಬೆಳಿಕ್ತಾಗಿದೆ. ಈಗ ಆ ತೋಟಕ್ಕೆ ಹೋಗಿ ನಿಂತು ನೋಡಿದ್ರೆ ಆ ಫಲ ಬಂದಿದ್ದ ಖುಷಿ ಇವಾಗ ಗೊತ್ತಾಗುತ್ತೆ. ಈ ನಾಲ್ಕು ವರ್ಷ ಏನು ಶ್ರಮ ಅದಕ್ಕೆ ಹಾಕಿದೀವೋ ಆ ಶ್ರಮ ಈಗ ಬೆಳೆ ಅಲ್ಲಿ ನಿಂತಿರೋದನ್ನ ನೋಡಿದ್ರೆ ನಮಗೆ ಖುಷಿ ಕಾಣುತ್ತೆ. ಮತ್ತೆ ಅದರ ಜೊತೆಗೆ ಹೈನುಗಾರಿಕೆ ಕೂಡ ಯಾಕೆ ಮಾಡಬೇಕು ಅನ್ನಿಸ್ತು ಹೈನುಗಾರಿಕೆ? ಹೈನುಗಾರಿಕೆ ಈ ಕೃಷಿಗೆ ಒಂದು ಪೂರಕವಾಗಿ ನಿಲ್ಲುತ್ತೆ. ಅದು ಹೇಗೆ ಅಂದ್ರೆ ನಾವು ಬರೀ ಹಾಲಿಗೋಸ್ಕರನೋ ಬೆಣ್ಣೆ ತುಪ್ಪಗೋಸ್ಕರನೋ ಹೈನುಗಾರಿಕೆ ಅಂತ ಅನ್ಕೊಂಡ್ರೆ ಅಲ್ಲ, ನಮ್ಮ ಕೃಷಿ ಇದ್ದವರಿಗೆ ಕೊಟ್ಟಿಗೆ ಇರಲೇಬೇಕು, ಅದು ಮೇಜರ್ ಪಾಯಿಂಟ್. ನಾವು ಎಲ್ಲಾ ಗೊಬ್ಬರಗಳನ್ನ ಸರ್ಕಾರಿ ಗೊಬ್ಬರ ಅಥವಾ ಏನೋ ಕೆಮಿಕಲ್ ಗೊಬ್ಬರ ಕಾಂಪೋಸ್ಟ್ ಇದು ಅರ್ತಿನೆಲ್ಲ ಇವಾಗ ಹೇರಳವಾಗಿ ಸಿಗತ್ತೆ, ಅದನ್ನೆಲ್ಲ ತಂದು ಹಾಕೋದ್ರಕ್ಕಿಂತ ಎಷ್ಟೋ ಪ್ರಮಾಣ ಗುಣಮಟ್ಟ ಹೆಚ್ಚಾಗಿರೋದು ನಮ್ಮ ಸಗಣಿ ಗೊಬ್ಬರದಲ್ಲಿ ಸಿಗತ್ತೆ. ಒಂದು ಕೆಜಿ ಸಗಣಿ ಗೊಬ್ಬರದಲ್ಲಿ ಸುಮಾರು 32 ಕೆಜಿ ಏನೋ ಗೊಬ್ಬರವನ್ನ ರೆಡಿ ಮಾಡ್ಲಿಕ್ಕೆ ಆಗತ್ತೆ ಅಂತ ವಿಜ್ಞಾನಿಗಳು ಪ್ರೂವ್ ಮಾಡಿದ್ದಾರೆ. ಅಂದ್ರೆ ಆ ಸಗಣಿ ಗೊಬ್ಬರದಲ್ಲಿ ಅಷ್ಟು ಶಕ್ತಿ ಇದು ಇರುತ್ತೆ. ಆದ್ರಿಂದ ಹೈನುಗಾರಿಕೆನೂ ಪ್ರಾರಂಭ ಮಾಡಿದೆ. ಹೈನುಗಾರಿಕೆಯಲ್ಲೂ ನಷ್ಟ ಅನ್ನೋದು ಏನು ಇಲ್ಲ. ದನಕರಗಳನ್ನ ಸಾಕಿ ಬೆಳಿಗ್ಗೆ ಎದ್ದ ತಕ್ಷಣ ಹೋಗಿ ಕೊಟ್ಟಿಗೆಯಲ್ಲಿ ಕೆಲಸ ಮಾಡೋದು, ಆ ದನಕರಗಳ ಪ್ರೀತಿ, ನಾವು ಹೋಗಿ ನಿಂತ್ಕೊಳ್ಳೇನೆ ಅವು ನಮ್ಮ ಹತ್ರ ಬಂದು ನಮ್ಮ ಮೈ ಕೈ ಎಲ್ಲ ನೆಕ್ಕತ್ತೆ, ಅಂದ್ರೆ ಆ ಖುಷಿ ಸಿಗಲ್ಲ. ಅದ ಅನುಭವಿಸಿದವರಿಗೆ ಗೊತ್ತಿರತ್ತೆ. ನಾನು ಇವಾಗಾದ್ರೂ ಹಿಂಗ ತೋಟದಲ್ಲಿ ಏನೋ ಕೆಲಸ ಮಾಡಿ ಬಹಳ ಸುಸ್ತಾಗಿತ್ತಪ್ಪ, ಮನೆಗೆ ಹೋಗ್ಲಿಕ್ಕೆ ಇನ್ನೊಂದ್ ಸ್ವಲ್ಪ ಟೈಮ್ ಇದೆ, ಕೆಲಸ ಮುಗಿಸಿ ಮನೆಗೆ ಹೋಗ್ಲಿಕ್ಕೆ ಟೈಮ್ ಇದೆ, ಯಾರಿಗೋ ಬರೋರಿದ್ದಾರೆ ವೇಟ್ ಮಾಡ್ಬೇಕು, ಕೊಟ್ಟಿಗೆಯಲ್ಲಿ ಹೋಗಿ ದನಕರ ಮೈ ತಿಕ್ತಾ ಅಲ್ಲಿ ಕುತ್ಕೊಳ್ತೀನಿ. ಆ ಕೊಟ್ಟಿಗೆ ಒಳಗಿದ್ದಾಗ ಸುಸ್ತು ಎಷ್ಟು ಬೇಗ ಇಳಿಯತ್ತೆ ಅಂದ್ರೆ ಅದು ನೀವು ಹೊರಗಡೆ ಎಸಿ ರೂಮ್ ಅಲ್ಲಿ ಕುಂತರೂ ಅಷ್ಟು ವೇಗವಾಗಿ ಇಳಿಯೋದಿಲ್ಲ. ಅದು ಆ ವಾತಾವರಣನೇ ಆ ರೀತಿ ಇರತ್ತೆ ದನಕರಗಳ ಜೊತೆ ಇದ್ ಮಾಡಿದ್ರೆ. ಆ ಖುಷಿನೂ ಹೈನುಗಾರಿಕೆ ಒಂದೇ ಸಿಗೋದು ಆ ರೀತಿ. ಅದಕ್ಕೆ ಬೇಕಾದಂತ ಮೇವು, ನೀರು, ಕೊಟ್ಟಿಗೆ ಸ್ವಚ್ಛ ಮಾಡೋದ್ ಮೇಲೆ ಇವೆಲ್ಲವನ್ನು ಕೂಡ ಅದಕ್ಕೆ ಹೈನುಗಾರಿಕೆಯಲ್ಲಿ ಹೆಚ್ಚಾಗಿ ಖರ್ಚು ಬರ್ತಾ ಇರೋದು ಅದಕ್ಕೆ ಆಹಾರ ಕೊಡೋದು ಅನ್ನುವಂಥದ್ದು ಇದೆ. ನಮ್ಗೆ ತೋಟ ಇತ್ತು, ಹೊಲ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಬರ್ತಕ್ಕಂಥ ಬೆಳೆ ಉತ್ಪನ್ನಗಳನ್ನು ಮೇವಾಗಿ ಪರಿವರ್ತಿಸಿ ಅವುಗಳಿಗೆ ಹಾಕೋದು ಒಂದಾಯಿತು. ಆದರೂ ಕೂಡ ಹೈನುಗಾರಿಕೆ ಲಾಭದಾಯಕ ಆಗಬೇಕು ಅಂತ ಹೇಳಿದ್ರೆ ಅವಕ್ಕೆ ದಾಣಿ ಕೊಡಬೇಕು, ಮಿಶ್ರಣ ಕೊಡಬೇಕು, ಹಿಂಗೆಲ್ಲ ಹೇಳ್ತಾರೆ. ಕಮರ್ಷಿಯಲ್ ಆಗಿ ಮಾಡಿದ್ರೆ ನಾವು ದಾಣೆ ಕೊಡಬೇಕಾಗತ್ತೆ, ದಾಣೆ ಕೊಟ್ಟರಷ್ಟೇ ಹಾಲು ಜಾಸ್ತಿ ಕೊಡುತ್ತೆ. ಅದನ್ನು ಕಮರ್ಷಿಯಲ್ ಆಗಿ ಮಾಡೋದ್ರಿಂದ ಒಂದೇ ನಾವು ಮೇವು ಹಾಕಬೇಕು ಬಿಟ್ರೆ ನಾವು ನಮ್ಮ ಮನೆ ಖರ್ಚಿಗೆ ಅಥವಾ ನಮ್ಮ ಖುಷಿಗೆ ನಮ್ಮ ತೋಟದ ಗೊಬ್ಬರದ ಖರ್ಚಿಗೆ ಈ ರೀತಿ ಮಾಡೋದ್ರಿಂದ ನಾವು ಕೃಷಿಕರು ಉಪೋತ್ಪನ್ನ ಆಗಿ ಡೈರಿಗೆ ಹಾಕೋದ ಅಥವಾ ಮನೆ ಮನೆಗೆ ಹೋಗಿ ಕೊಡೋದ ಮಾಡ್ಕೊಳ್ಬಹುದು. ನಾವು ಮುಖ್ಯವಾಗಿ ಹೈನುಗಾರಿಕೆ ಮಾಡ್ತಾ ಇರೋದು ನಮ್ಮ ಕೃಷಿ ಈಗ ನಮಗೆ ಬೇಕಾದಷ್ಟು ಗೊಬ್ಬರ ನಾವು ಮನೆಯಲ್ಲೇ ಉತ್ಪಾದನೆ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯ ಬರಲಿ ಅಂತ. ಜೊತೆಗೆ ಹಾಲು ಇತ್ತು ಅಂದ್ರೆ ಮೊಸರು ಸಿಗುತ್ತೆ, ಮಜ್ಜಿಗೆ ಸಿಗುತ್ತೆ, ಬೆಣ್ಣೆ ಸಿಗುತ್ತೆ, ತುಪ್ಪ ಸಿಗುತ್ತೆ, ಅದೆಲ್ಲ ಇದ್ದೇ ಇರುತ್ತೆ. ಅದರ ಜೊತೆಗೆ ಇರುತ್ತೆ. ಅದರಲ್ಲೇ ಸ್ವಲ್ಪ ಕೆಲಸ ಕಡಿಮೆ ಮಾಡ್ಬೇಕಂದ್ರೆ ಹಾಲು ಕರೆದ ತಕ್ಷಣ ತಗೊಂಡೋಗಿ ಡೈರಿಗೆ ಹಾಕ್ರಿ, ಇಲ್ಲ ನಾನು ಸ್ವಲ್ಪ ಕೆಲಸ ಜಾಸ್ತಿ ಮಾಡ್ತೇನೆ ಸ್ವಲ್ಪ ಲಾಭ ಮಾಡ್ಕೊಳ್ಳುವ ಅದರಲ್ಲೇ ಅಂದ್ರೆ ಅದರಿಂದ ಬೆಣ್ಣೆ ತೆಗೆದು ತುಪ್ಪ ಮಾಡಿ ತುಪ್ಪ ಮಾರ್ರಿ, ಈ ರೀತಿ. ನೀವೇನ್ ಮಾಡ್ತಾ ಇದ್ದೀರಿ? ನಾವು ನಮಗ ಕೃಷಿ ಕೆಲಸದಲ್ಲಿ ಇದ್ಬೇಕಲ್ಲ, ನಾವು ಹಾಲನ್ನ ಡೈರೆಕ್ಟ್ ಡೈರಿಗೂ ಹಾಕ್ತಿವಿ, ಮನೆ ಬಳಕೆಗಷ್ಟು ಹಾಲನ್ನ ಮನೇಲಿ ಇಟ್ಕೊಳ್ತೀವಿ. ಹಾಲಿನಿಂದ ಮೊಸರು ಬೆಣ್ಣೆ ತುಪ್ಪ ಮಾಡ್ತೀರಿ? ಮಾಡ್ತೀವಿ, ಮನೆ ಖರ್ಚಿಗೆ ಬೇಕಾದಷ್ಟು ಮಾಡ್ತೀವಿ. ಈಗ ತೋಟದಲ್ಲಿ ನೀವು ಕಾಳುಮೆಣಸು ವೆನಿಲ್ಲಾ ಇಂಥವೆಲ್ಲನೂ ಕೂಡ ಬೆಳಿತೀರಿ? ಅದು ಯಾವಾಗಿಂದ ಹಾಕಿದಿರಿ, ಹೇಗೆ ಅನಿಸ್ತಾ ಇದೆ? ನಮ್ಮ ಮನೆ ತೋಟದಲ್ಲಿ ಬಹಳ ಮೊದಲಿಂದಾನು ಇರೋದು. ಆದ್ರೆ ಏನು, ಕೆಲವೇ ಜಾತಿಗಳು ಅಂದ್ರೆ ಹಳೆಯ ಕಾಲದಿಂದ ಅವು ಏನೋ ಬದುಕಿದ್ದು, ಎಲ್ಲೋ ಮೂಲೆಯಲ್ಲಿ ಒಂದು ಮರ, ಅಲ್ಲಲ್ಲಲ್ಲಲ್ಲೇ ಒಂದೊಂದು ಮರ ಕಿತ್ತು. ಈಗ ಅದರೊಳಗೆ ಕಾಳುಮೆಣಸಲ್ಲಿ ಬಹಳ ಜಾತಿಗಳಿವೆ, ಅದು ನಮ್ಗೆ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟದ ಮಟ್ಟಿಗೆ ಬಂದ್ಬಿಟ್ಟಿದೆ. ಅಷ್ಟು ಜಾತಿಗಳು ಬಂದಿದೆ, ಈ ಕಸಿ ಕಟ್ಟಿದ್ದು, ಕಸಿ ಕಟ್ಟದೆ ಇರುವುದು. ಪಣಿಯೂರಲ್ಲೇ ಸುಮಾರಷ್ಟು ಜಾತಿಗಳಿವೆ. ಪಣಿಯೂರು ಒಂದೇ ಹೆಸರಲ್ಲಿ 1, 2, 3, 4 ಅಂತ ಬಹಳಷ್ಟು ವಿಧಗಳಿವೆ. ಈಗ ನಾವು ನಮ್ ಇದರಲ್ಲಿ ಈಗಾಗಲೇ ಕೆಲವೊಂದಷ್ಟು ಜಾತಿಗಳು ನಮ್ಮ ತೋಟದಲ್ಲಿ ನಮ್ಮ ಜಾಗಕ್ಕನುಗುಣವಾಗಿ ಹೊಂದ್ಕೊಂಡಿರುತ್ತೆ, ಅದನ್ನ ಜಾಸ್ತಿ ಮಾಡ್ಕೊಂಡಿದೀವಿ. ಆ ನಮ್ಮ ತೋಟದಲ್ಲಿ ಮೊದಲಿಂದಾನೇ ಇರೋದ್ರಿಂದ ಅದ್ರ ರೋಗ ನಿರೋಧಕತೆ ಶಕ್ತಿ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕಾಗಿ. ಇನ್ನು ಅದು ಕೆಲವೊಂದಷ್ಟು ಹಳೆ ವಿಧಗಳು ಸ್ವಲ್ಪ ಬೆಳೆಗಳು ಕಡಿಮೆ ಕೆಲವೊಂದು ಜಾತಿಗಳು. ಆದ್ರಿಂದ ಈಗ ಆಧುನಿಕ ಇದಕ್ಕೆ ತಕ್ಕಂಗೆ ಜಾಸ್ತಿ ಬೆಳೆ ಕೊಡುವಂತ, ಜಾಸ್ತಿ ಇಳುವರಿ ಬರುವಂತ ಕೆಲವೊಂದಷ್ಟು ತಳಿಗಳನ್ನ ಹೊರಗಿನ ತಂದು ಹಾಕಿದೀವಿ. ಇನ್ನು ಹಿಂಗೆ ಕೆಲವೊಂದಷ್ಟು ಜನ ಹೇಳ್ತಾರೆ ಈ ಜಾತಿಗೆ ರೋಗನೇ ಬರುವುದಿಲ್ಲ, ಯಾವ ರೋಗನೂ ಬರುವುದಿಲ್ಲ. ಆ ಜಾತಿಗಳನ್ನು ಕೆಲವೊಂದಷ್ಟು ನಮ್ಮ ಜಾಗದಲ್ಲಿ ಇದು ರೋಗ ಬರ್ತದೆಯೋ ಇಲ್ಲೋ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಒಂದಷ್ಟು ಜಾತಿಗಳನ್ನು ತಂದು ಹಾಕಿರೋದು. ಈ ರೀತಿ ಸುಮಾರೊಂದು ಇಡೀ ತೋಟಕ್ಕೆ ಯಾವುದೇ ಮರ ಖಾಲಿ ಕಾಣುವುದಿಲ್ಲ. ಈಗ ಹುಡುಕಿದ್ರೆ ಅಲ್ಲಿ ಒಂದ್ ಸಿಗಬಹುದು. ತೋಟದಲ್ಲಿ ಅಷ್ಟು ಮರಕ್ಕೂ ಹಾಕಿದೀವಿ, ಜೊತೆಗೆ ವೆನಿಲ್ಲಾನು ಹಾಕಿದೀವಿ. ವೆನಿಲ್ಲಾ ಹೇಗೆ ಅನ್ಸುತ್ತೆ? ವೆನಿಲ್ಲಕ್ಕೆ ಸ್ವಲ್ಪ ಶ್ರಮ ಜಾಸ್ತಿ ಉಳಿದ ಬೆಳೆಗಳಿಗೆ ಹೋಲಿಸಿದ್ರೆ, ಯಾಕಂದ್ರೆ ಉಳಿದ ಬೆಳೆಗಳಲ್ಲೆಲ್ಲ ಪರಾಗಸ್ಪರ್ಶ ನೈಸರ್ಗಿಕವಾಗಿ ಆಗತ್ತೆ. ಇದರೊಳಗಡೆ ಪ್ರತಿ ಹೂಗಿಗೂ ನಾವೇ ಪರಾಗಸ್ಪರ್ಶ ಮಾಡಬೇಕಾಗಿರೋದ್ರಿಂದ ಕೆಲಸ ಸ್ವಲ್ಪ ಜಾಸ್ತಿ ಆಗತ್ತೆ. ಒಂದು 100-200 ಬಳ್ಳಿ ಇತ್ತು ಅಂದ್ರೆ ಬಳ್ಳಿಗೆ ಒಂದು ಸರಾಸರಿ 10 ಹೂಗು ಹಿಡಿದ್ರು 1000 ಗಟ್ಟಲೆ ಹೂಗಾಗತ್ತೆ. ಆ 1000 ಹೂಗನ್ನು ಒಬ್ಬರೇ ಮಾಡ್ಲಿಕ್ಕೆ ಹೋದ್ರೆ ಒಂದ್ ಇಡೀ ದಿನಾನು ಸಾಲುವುದಿಲ್ಲ. ಆ ರೀತಿ ಅದು ಮತ್ತೆ ದಿನ ಬರುತ್ತೆ. ಈಗ ಒಂದ್ ಸಲ ಸೀಸನ್ ಸ್ಟಾರ್ಟ್ ಆದ್ರೆ 1 ತಿಂಗಳವರೆಗೆ ಬರುತ್ತೆ. ಆ 1 ತಿಂಗಳವರೆಗೆ ನೀವು ಬಾಕಿ ಯಾವ ಕೆಲಸಕ್ಕೂ ಇಲ್ಲದೆ ಇದು ಒಂದೇ ಕೆಲಸ ಮಾಡ್ತಾ ಇರ್ಬೇಕಾಗ್ತದೆ. ಆದ್ರೆ ಲಾಭನೂ ಹಂಗೆ ಇದೆ. ಈಗ ಸದ್ಯದ ಮಟ್ಟಿಗೆ ಲಾಭ ಚೆನ್ನಾಗಿದೆ, ರೇಟ್ ಜಾಸ್ತಿ ಇದೆ. ಈಗ ಸೀಸನ್ ಅಲ್ಲ, ಈ ಕಳೆದ ಸೀಸನ್ ಅಲ್ಲಿ ಸುಮಾರು 2000 ಕೆಜಿ ಹಸಿ ಕರೆಗೆ ಹೋಗಿತ್ತು. ಹದ ಫುಲ್ ಬೆಳೆದಿದ ಕರೆ ಎಲ್ಲ ಒಂದು 8-10 ಸೋಡ್ಗೆ ಅಂತೀವಿ, ಆ ಸೋಡ್ಗೆಗೆ 1 ಕೆಜಿ ಬಂದ್ಬಿಡತ್ತೆ. ಎಷ್ಟು ಕೆಜಿ ಬೆಳಿಬಹುದು ನೀವು ಈ ಸಲ? ಸರ್ ಒಂದು 100-120 ಕೆಜಿ ಆಗ್ಬಹುದು ಈ ವರ್ಷ. 100 ಅಂತ ಹಿಡ್ಕೊಂಡ್ರು 2 ಲಕ್ಷ ರೂಪಾಯಿ ಆಯ್ತು. ಹಾ ಆಗತ್ತೆ. ಇದು ಎಷ್ಟು ಗಿಡಕ್ಕೆ ಹಬ್ಸಿದ್ದು? ಮೊದ್ಲು ಒಂದ್ಸಲ ನಮ್ಮ ಇಡೀ ತೋಟದಲ್ಲಿ ಇತ್ತು, ಅದು ಒಂದ್ಸಲ ರೋಗ ಬಂದು ಹೋದ ನಂತರ ಅಷ್ಟು ಮೆಣಸು ಹಚ್ಚಿದೀವಿ. ಈಗ ಇನ್ನೊಂದು ಹೊಸ ತೋಟಕ್ಕೆ ಅಂದ್ರೆ ಹಳೆ ಮಣ್ಣಿಗೆ ರೋಗ ಜಾಸ್ತಿ ಅಂತ ಹೊಸ ತೋಟ ಹಾಕಿದ ಜಾಗದಲ್ಲಿ ಈಗ 2 ವರ್ಷದ ಹಿಂದೆ ನೋಡ್ಲಿಕ್ಕೆ ಅಂತ ಹಾಕಿದ್ದು. ಸದ್ಯ ಒಂದು 250 ಫಲ ಕೊಡುವಂತ ಬಳ್ಳಿ ಇದೆ. ಇನ್ನೊಂದು 100-150 ಅಂದ್ರೆ ಇನ್ನು ಚಿಕ್ಕ ಬಳ್ಳಿ ಇದೆ, ಬೆಳವಣಿಗೆ ಬಾಕಿ ಇರುವಂತ ಬಳ್ಳಿಗಳಿವೆ, ಅದು ಬೆಳವಣಿಗೆ ಆಗತ್ತೆ. ಅಂದ್ರೆ ಅಕಸ್ಮಾತ್ ಈಗ ಒಂದ್ಸಲ ಈ ಬೆಳೆ ಬಂದ ನಂತರ ಕೆಲವೊಂದಷ್ಟು ಕೊಳೆ ಬರುವ ಸಾಧ್ಯತೆ ಇರುತ್ತೆ, ಆದ್ರಿಂದ ಆ ಬಳ್ಳಿಗಳನ್ನು ಇಟ್ಕೊಂಡಿದೀವಿ. ಈ ಬಳ್ಳಿ ಹೋದ್ರು ಮುಂದಿನ ವರ್ಷ ಆ ಬಳ್ಳಿ ನಮ್ಗೆ ರೆಡಿ ಸಿಗಬೇಕು. ಆ ರೀತಿ ಅದಕ್ಕೆ ಕೊಳೆ ರೋಗಕ್ಕೆಲ್ಲ ಬರುವುದು ಹೆಚ್ಚು ಮಳೆ ಆಗಿರೋದ್ರಿಂದ. ಆ ರೋಗಗಳು ಹೇಗೆ ಅಂದ್ರೆ ಔಷಧಿಗಳು ಹೇಗೆ ಅಪ್ಡೇಟ್ ಆಗ್ತಾ ಇದಾವೆ, ಆ ರೋಗಗಳು ಹಾಗೆ ಅಪ್ಡೇಟ್ ಆಗ್ತಾ ಇವೆ ಅಂತ ಅನ್ಕೊಳ್ಬಹುದು. ಯಾಕಂದ್ರೆ ಪ್ರತಿ ಬಾರಿಗೂ ಈಗ ಎಷ್ಟೋ ಮಂದಿ ಅವೆನೆಲ್ಲ ಕೃಷಿ ಮಾಡೋರಿಗೂ ನಾವು ಕೇಳಿದ್ರು ಈ ರೀತಿ ಆಗ್ತಾ ಇದೆ ಅಂದ್ರೆ ಅವರಿಗೂ ಈ ನಮ್ಮ ತೋಟದಲ್ಲಾಗಿರುವಂತಹ ಒಂದು ರೋಗ ಹೊಸದಾಗಿರುತ್ತೆ. ಹಾಗಂತ ಅವ್ರ ತೋಟದಲ್ಲಿ ಬಂದ ರೋಗ ಇನ್ಯಾರಿಗೂ ವಿಜ್ಞಾನಿಗಳು ಕೇಳಿದ್ರೆ ಅವರಿಗೂ ಆ ರೋಗ ಹೊಸದಾಗೇ ಇರುತ್ತೆ. ಅದಕ್ಕೆಲ್ಲ ಔಷಧಿಗಳನ್ನು ಕಣ್ಣು ಹಿಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ಬೇಕು. ಮಾಮೂಲಾಗಿ ಏನೇನು ಸಿಂಪರಣೆ ಮಾಡಬೇಕು, ಏನೇನು ಕಾಳಜಿ ವಹಿಸಬೇಕು, ಎಲ್ಲಿ ವಹಿಸಬೇಕು, ಯಾವಾಗ ಸಿಂಪರಣೆ ಮಾಡಬೇಕು, ಅವ್ನು ನಿರಂತರವಾಗಿ ನಾವು ಮಾಡ್ತಾ ಇರಬೇಕು. ಹೌದು, ಅದು ಎಲ್ಲ ಬೆಳೆಗಳಿಗೂ ಅನ್ವಯ ಆಗತ್ತೆ. ಕೃಷಿ ಮಂತ್ರ ಸೈಕಲ್ ಇರುವಂಗೆ, ಅದು ಆಯಾ ಸಮಯಕ್ಕೆ ಆಯಾ ಔಷಧಿನೋ ಆದ ಗೊಬ್ಬರನೋ ಮಣ್ಣೋ ಅದು ಕೊಟ್ರೆ ನಮ್ಗೆ ಬೆಳೆ ಜಾಸ್ತಿ. ಅಂದ್ರೆ ಅದಕ್ಕೆ ಅಷ್ಟು ಲಕ್ಷ ಇರಬೇಕು, ಕೃಷಿಗ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರಬೇಕು, ಅಷ್ಟು ಲಕ್ಷನೂ ಇರಬೇಕು. ಈಗ ನೀವು ವಿದ್ಯಾವಂತರಾಗಿ ಕೃಷಿಗೆ ತೊಡಕೊಂಡಿರಲ್ಲ, ನಿಮಗೂ ಮತ್ತು ಓದ್ಲಾರದೆ ಕೃಷಿಗೆ ಬರುವಂತವ್ರಿಗೆ ಸ್ವಲ್ಪ ವ್ಯತ್ಯಾಸ ಏನ್ರಿ ಇರುತ್ತೆ? ನಾನು BCA ಮಾಡೋದ್ರಿಂದ ಸ್ವಲ್ಪ ಸಾಫ್ಟ್ವೇರ್ಗಳ ಮೆಷಿನರಿಗಳೆಲ್ಲ ನಾಲೆಜ್ ನನಗೆ ಸ್ವಲ್ಪ ಸಿಕ್ಕಿರೋದ್ರಿಂದ ನಾನು ಆ ಐಡಿಯಾಗಳನ್ನ ಈ ನನ್ನ ಕೃಷಿಗೆ ಉಪಯೋಗ ಮಾಡ್ಕೊಳ್ಬಹುದು. ಈ ಕೆಲವೊಂದಷ್ಟು ಜನ ಏನೂ ಓದ್ದಿರೋರಿಗೆ ಈ ಬಾಹ್ಯ ಜಗತ್ತಿನ ಒಂದು ಮೆಷಿನರಿಗಳು ಏನೋ ಸಾಫ್ಟ್ವೇರ್ ಅಥವಾ ಮೆಷಿನರಿಗಳ ಬಗ್ಗೆ ಗೊತ್ತಿರೋದಿಲ್ಲ, ಅಂತವರಿಗೆ ಈ ಕೃಷಿಯಲ್ಲಿ ಆ ಹೊಸ ಆಧುನಿಕ ಉಪಕರಣಗಳನ್ನೆಲ್ಲ ಉಪಯೋಗಿಸೋದು ಸ್ವಲ್ಪ ಕಷ್ಟ ಆಗತ್ತೆ. ಅದರಿಂದ ಈಗ ಎರಡೂ ಇದ್ರೆ ನಮಗೆ ಇನ್ನು ಕೃಷಿಯಲ್ಲಿ ಮುಂದುವರಿಲಿಕ್ಕೆ ಇನ್ನೂ ಸುಲಭ ಆಗತ್ತೆ. ಅಂದ್ರೆ ತಂತ್ರಜ್ಞಾನ ಬೇಗ ಅರ್ಥ ಮಾಡ್ಕೋಬಹುದು ಮತ್ತೆ ಅದನ್ನ ಅಳವಡಿಸಬಹುದು. ಹೌದು, ನೀವೇನ ಮಾಡಿದರೆ ಹಂಗೇನಾದ್ರು ಒಂದು ಪ್ರಯೋಗ ಹಿಂಗ ಬೇರೆ ಬೇರೆ ಕಡೆ ತಿಳ್ಕೊಂಡಂತ ಮಾಹಿತಿಯನ್ನ ನಮ್ಮ ತೋಟದಲ್ಲಿ ಅಳವಡಿಸೋಣ, ಇದನ್ನ ಪ್ರಯೋಗ ಮಾಡೋಣ, ನೋಡೋಣ ಹೆಂಗ್ ಬರುತ್ತೆ ಅನ್ನೋಂಥದ್ದು ಏನ್ರಿ ಇದೆಯಾ? ಹಾ, ಒಂದು ಅಂದ್ರೆ ಈಗ ಬೇರೆ ಬೇರೆ ಜಾತಿಗಳ ಗಿಡಗಳನ್ನ ಅಂದ್ರೆ ನಮ್ಮ ಕೃಷಿಯಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಮಾಡಿದಾಗ ನಮ್ಮ ಮನೆಗೆ ಬರೀ ದುಡ್ಡು ತರುವಂತ ಬೆಳೆಗಳು ಮಾತ್ರ ಅಲ್ಲ, ಹಣ್ಣು ಬೇಕು, ತರಕಾರಿ ಬೇಕು, ಹೂವು ಬೇಕು, ಇವೆಲ್ಲವನ್ನು ಕೂಡ ಮತ್ತೆ ಹೋಗಿ ನಾವು ಮಾರ್ಕೆಟ್ನಲ್ಲಿ ತರಬಾರ್ದು. ನಮ್ಮ ತೋಟದಲ್ಲೇ ಬೆಳಿಬೇಕು, ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟಾದ್ರೂ ಬೆಳಿಬೇಕು. ಆ ಪ್ರಯತ್ನ ಮಾಡಿದರೆ? ಆ ಪ್ರಯತ್ನ ಮಾಡಿದೀನಿ, ಇನ್ನು ಮುಂದೆನೂ ಮಾಡ್ತೀನಿ ಕೂಡ. ಕೆಲವೊಂದಷ್ಟು ಖಾಲಿ ಜಾಗ ಇದೆ, ಅದು ನಮ್ಮ ಸ್ವಂತದ್ದಲ್ಲ, ಸರ್ಕಾರಿ ಜಾಗದ ಲೆಕ್ಕದಲ್ಲಿ ಇದೆ, ಸ್ವಲ್ಪ ಬಯಲು ಪ್ರದೇಶ. ಅದರಲ್ಲಿ ವಿವಿಧ ಜಾತಿಗಳ ಈಗ ನಮ್ಗ್ ತಿನ್ಬಹುದಪ್ಪ, ನಮ್ಗೆ ತಿನ್ಲಿಕ್ಕೆ ಈ ಒಂದು ಹಣ್ಣು ಬೇಕು ಅಂದ್ರು ನಾವು ಮಾರ್ಕೆಟ್ಗೆ ಹೋಗೇ ತರಬೇಕು. ಈಗ ಸದ್ಯ ಕೆಲವೊಂದಷ್ಟು ಬೆಳೆಗಳಿವೆ ಅಂದ್ರೆ ಮಾವು, ಹಲಸು, ಈ ರೀತಿ ಬೆಳೆಗಳಿಗೆ ಅಷ್ಟು ಹಣ್ಣಿನ ಜಾತಿಗಳಷ್ಟೇ ಇದೆ ಬಿಟ್ರೆ, ಈಗ ಹೊಸದಾಗಿ ಬೇರೆ ಬೇರೆ ಹಣ್ಣುಗಳೆಲ್ಲ ಬಂದಿದೆ. ಈಗ ವಿದೇಶಿ ಹಣ್ಣುಗಳನ್ನು ನಮ್ಮ ಭಾರತದಲ್ಲಿ ಎಲ್ಲ ನೆಟ್ಟು ಇದು ಮಾಡಿ ಮಾಡ್ತಾ ಇದಾರೆ. ಆ ರೀತಿ ಹಣ್ಣಿನ ಗಿಡಗಳನ್ನು ತಂದು ನೆಟ್ಟು ಅದನ್ನ ಯಾವ್ಯಾವ್ದು ಆಗತ್ತೆ ಇದು ಮಾಡಿ ಆ ಹಣ್ಣುಗಳನ್ನು ಮನೆಯಲ್ಲೇ ಬೆಳ್ಕೊಂಡು ತಿನ್ನುವ ಒಂದು ಯೋಚನೆ ಇದೆ. ಕೆಲವೊಂದಷ್ಟುಗಳನ್ನ ಈಗಾಗಲೇ ಹಾಕಿದೀನಿ, ಇನ್ನೂ ಫಲ ಪೂರ್ಣವಾಗಿ ಬಂದಿಲ್ಲ. ಅಂದ್ರೆ ಫಲ ಬಿಡುವಷ್ಟು ವರ್ಷ ಆಗ್ಲಿಲ್ಲ ನಾನು ಕೃಷಿ ಪ್ರಾರಂಭ ಮಾಡಿ. ಫಲ ಬರಬಹುದು, ಬರುತ್ತೆ. ಮತ್ತೆ ಹೂವು ಬೇಕು, ತರಕಾರಿ ಬೇಕು. ಹೌದು, ಮನೆಗೆ ಮನೆಗೆ ಹೂವು ಹಣ್ಣಿನ ಗಿಡನ ಮನೆಯಲ್ಲಿ ನಮ್ ತಾಯಿಯವರು ಮಾಡ್ತಾರೆ. ಜೊತೆಗೆ ಅವ್ರಿಗೆ ಬೇಕಾದ್ರೆ ಮಣ್ಣು ತಂದು ಕೊಡುವುದು ಅಥವಾ ಗೊಬ್ಬರ ತಂದು ಕೊಡುದು, ಆ ರೀತಿ ಅವರಿಗೂ ಸಹ ಮಾಡೋದ್ರಿಂದ ನಮ್ಗೆ ತರಕಾರಿ ಇದು ಮನೆಯಲ್ಲೇ ಸಿಗತ್ತೆ. ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳೀತಾ ಇದ್ರಿ? ಬೆಳೀತಾ ಇದೀವಿ, ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳಿತೀವಿ. ಈಗ ಎಲ್ಲೋ ಸಂತೆಗೆ ಕೆಲವೊಂದಷ್ಟು ಬೆಳೆಗಳೇ ಇಲ್ಲ, ನಮ್ಮ ಹತ್ರ ಬೆಳಿಲಿಕ್ಕೆ ಆಗುದಿಲ್ಲ. ಈ ಉಳ್ಳಾಗಡ್ಡೆ ಇದು ಎಲ್ಲ ನಮ್ಮ ಭಾಗದಲ್ಲಿ ಬೆಳಿಲಿಕ್ಕೆ ಆಗುದಿಲ್ಲ. ಅಂತ ಕೆಲವೊಂದಷ್ಟು ಬೆಳೆಗಳನ್ನಷ್ಟೇ ನಾವು ಸಂತೆಗೂ ಮಾಡ್ಕೊಂಡ್ ಬರೋದು ಬಿಟ್ರೆ ಸುಮಾರು ಮುಕ್ಕಾಲು ಭಾಗ ನಮ್ಮ ಮನೇಲಿ ಬೆಳೆದಿರೋ ಬೆಳೆನೆಯ ತರಕಾರಿಗಳನ್ನೇ ನಾವು ತಿನ್ನುದೇ. ನಿಮ್ಮಂತ ಯುವಕರು ಬೇರೆ ಬೇರೆ ಕಡೆ ಕೆಲಸ ಅರಿಸ್ಕೊಂಡು ಹೋಗ್ತಾ ಇರ್ತಾರೆ, ಕೃಷಿಗೆ ಬನ್ನಿ, ಇಲ್ಲಿ ಒಂದು ನಿಧಿ ಇದೆ ಅಥವಾ ಒಂದು ಖುಷಿ ಇದೆ ಅಥವಾ ಇಲ್ಲಿ ಒಂದು ಬದುಕಿದೆ ಅಂತೇಳಿ ಹೇಳ್ತೀರಾ? ಖಂಡಿತವಾಗಿ ಹೇಳ್ತೀನಿ. ಯಾಕಂದ್ರೆ ಈಗ ನಿರುದ್ಯೋಗ ಸಮಸ್ಯೆ ಅಂತ ಬಹಳ ಮಂದಿ ಹೇಳ್ತಾರೆ. ಯಾಕೆ ಸಮಸ್ಯೆ ಬರ್ತಾ ಇದೆ ಅಂದ್ರೆ ಮನೇಲಿರೋ ಜಮೀನನ್ನು ಹಾಳು ಬಿಟ್ಟಿದ್ದಕ್ಕೆ ಅವ್ರು ನಿರುದ್ಯೋಗ ಸಮಸ್ಯೆ ಬರ್ತಾ ಇರೋದು. ಈಗ ತಲತಲಾಂತರದಿಂದ ಬಂದಿದ್ದು ಈ ಹೊಸ ಜಾಗ ಖರೀದಿ ಮಾಡ್ಲಿಕ್ಕೆ ಆಗುದಿಲ್ಲ, ಅದ್ರ ಬೇರೆ ಪ್ರಶ್ನೆ, ಅದೇ ಅನಿವಾರ್ಯತೆ. ಕೆಲವೊಂದಷ್ಟು ಮಂದಿಗೆ ಜಾಗ ಇರುವುದೇ ಇಲ್ಲ, ಅವ್ರಿಗೆ ಅನಿವಾರ್ಯ ಹೋಗ್ಲಿ ಕೆಲಸಕ್ಕೆ, ಏನೋ ಸ್ವಲ್ಪ ಸಂಪಾದನೆ ಮಾಡಿ ಮತ್ತೆ ವಾಪಸ್ ಬನ್ನಿ, ಕೃಷಿಗೆ ಬನ್ನಿ. ಆ ಕೃಷಿಯಲ್ಲಿರೋ ಖುಷಿ ಬೇರೆದಲ್ಲಿ ಸಿಗುದಿಲ್ಲ. ಈ ಕೆಲವೊಂದಷ್ಟು ಮಂದಿ ಮುತ್ತಾತನ ಕಾಲದಿಂದ ಎಲ್ಲೋ ಎಕರೆಗಟ್ಲೆ ಬಹಳ ಹಾಳು ಬಿಡ್ತಾ ಇದಾರೆ. ಈಗ ಆ ರೀತಿ ಜಾಗಗಳನ್ನೆಲ್ಲ ನೀವು ಸಾಗುವಳಿ ಮಾಡ್ಲಿಕ್ಕೆ ಹತ್ತಿದ್ರೆ ನಿಮ್ಗೆ ನಿರುದ್ಯೋಗ ಸಮಸ್ಯೆ ಬರುವುದೇ ಇಲ್ಲ. ಆ ನಿರುದ್ಯೋಗ ಸಮಸ್ಯೆ ಅಂತ ಯಾರು ಕೂಗ್ತಾ ಇದಾರೋ ಅವರಿಗೂ ಉದ್ಯೋಗ ಕೊಡಬಹುದು. ಈಗ ನನ್ನ ಜೊತೆ ಈಗ ನನ್ನ ಕೆಲಸಕ್ಕೆ ದಿನಕ್ಕೆ ಸರಾಸರಿ 5 ಕೆಲಸದವ್ರು ಬೇಕೇ, ಸರಾಸರಿ ಹಿಡಿದ್ರು, ಒಂದ್ಸಲ ಜಾಸ್ತಿ ಇರ್ತಾರೆ, ಒಂದ್ಸಲ ಇರುವುದಿಲ್ಲ. ಆ ರೀತಿ ನನ್ನ ಕೆಲಸದವ್ರು ಕೊಟ್ಟಾಗ ನಿರುದ್ಯೋಗ ಸಮಸ್ಯೆ ಎಷ್ಟೋ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಮತ್ತೆ ಕೃಷಿಯಲ್ಲಿ ಏನೂ ಇಲ್ಲ ಅಂತ ಆ ಕೃಷಿ ಮಾಡ್ತಾ ಇರೋರು ಹೇಳ್ತಾ ಇದಾರೆ. ಕೆಲವೊಂದಷ್ಟು ಕಡೆ ಈಗ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ನೀ ಈ ರೀತಿ ಕಷ್ಟಪಡೋದು ಬೇಡ, ನೀ ಹೋಗು ಕೆಲಸಕ್ಕೆ ಅಂತ ಕಳ್ಸೋರು ಬಹಳ ಮಂದಿ ಇದಾರೆ. ಅದು ಮೊದಲು ನಿಲ್ಬೇಕು. ಅವರು ತಮ್ಮ ಮಕ್ಕಳು ಕೃಷಿಲೇ ಇರ್ಲಿ ಅಂತ ಅವ್ರು ಉತ್ತೇಜನ ಕೊಟ್ರೆ ನಿರುದ್ಯೋಗ ಸಮಸ್ಯೆನೂ ಇರುವುದಿಲ್ಲ, ನಮ್ಮ ಕೃಷಿನೂ ಬೆಳವಣಿಗೆ ಆಗತ್ತೆ. ಎಲ್ಲ ರೀತಿಯಿಂದ ಅವರಿಗೂ ಆ ಜಮೀನು ಆಳ್ಬಿಟ್ರೆ ಆ ಜಮೀನಿಂದ ನಮ್ಮ ವಾತಾವರಣಕ್ಕೂ ತೊಂದರೆನೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಅದು ರೆಗ್ಯುಲರ್ ಸಾಗುವಳಿ ಆಗ್ತಾ ಇರೋದ್ರಿಂದ ನಮ್ಮ ಆಹಾರ ಉತ್ಪನ್ನಗಳ ಇದು ಜಾಸ್ತಿ ಆಗತ್ತೆ, ನಮ್ಮ ದೇಶದ ಆರ್ಥಿಕತೆ ಮಟ್ಟಕ್ಕೂ ಅದು ಸುಧಾರಣೆ ತರುತ್ತೆ. ಒಳ್ಳೇದು ಭಾಸ್ಕರ್, ಇಷ್ಟೆಲ್ಲ ಒಬ್ಬ ಯುವ ಕೃಷಿಕನಾಗಿ ಇನ್ನು ದಾಪುಗಾಲ ಇಡ್ತಾ ಇದ್ರಿ, ಇನ್ನೂ ದೃಢ ಹೆಜ್ಜೆ ನಿಮ್ದಾಗ್ಲಿ, ಮತ್ತೆ ಖುಷಿಯಿಂದ ಕೃಷಿ ಮಾಡ್ತಾ ಇದ್ದೀರಿ, ನಿಮ್ಗೆ ಯಶಸ್ಸು ದೊರಿಲಿ ಅಂತ ಆಶಿಸ್ತೇನೆ. ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. ತೋಟಗಾರಿಕೆಯಲ್ಲಿ ಯುವ ಕೃಷಿಕನ ಅನುಭವಗಳನ್ನು ಕುರಿತು ಯಲ್ಲಾಪುರ ಕನ್ನಿಗೇರಿಯ ಭಾಸ್ಕರ್ ಪಿ ಗಾಂವ್ಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಚ್ ಪಿ ರಾಮಡ್ಗಿ. ಪಕ್ಷಿಯೋ ಸೇತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತೀ ಥೀ शुद्धता झलकती थी, माटी भी तंदुरुस्त और लोग भी। पहली वाली बात कहा, परंतु सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज के जैविक खेती शुरू करूंगा। माटी से प्रेम की परंपरा है परंपरागत खेती। ರೈತ ಬಾಂಧವರೇ, ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೃಷಿ ಅನುಭವಗಳ ಕುರಿತು ಹೊನ್ನಾವರದ ರವಿ ಜಿ ಪಟ್ಕಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಈಗ ರವಿ ಗೋವಿಂದ್ ಪಟ್ಕಾರ್ ಅವರು ಕೃಷಿ ಅನುಭವವನ್ನು ಹಂಚಿಕೊಳ್ತಾರೆ. ಹೇಳಿ ರವಿ, ಎಷ್ಟು ಜಮೀನು, ಏನೇನು? ನನ್ನ ಹೆಸರಲ್ಲಿ 20 ಗುಂಟೆ ಇದೆ ಅಷ್ಟೇ, ಮತ್ತು ಉಳಿದದೆಲ್ಲ ನಮ್ಮ ತಂದೆಯವರ ಹೆಸರಲ್ಲೇ ಇದೆ. ತಂದೆಯವರ ಹೆಸರು ಅಂದ್ರೆ 10 ಎಕರೆ ಒಳಗಡೆನೆ ಗದ್ದೆ ಮತ್ತು ತೋಟ ಸೇರಿ ಅದರಲ್ಲೇ ನಾನು ಸಣ್ಣ ವ್ಯಾಪಾರ ಮಾಡ್ತಾ ಇದ್ದೇನೆ. ಮನೆ ಹತ್ರನೇ ಒಂದು ಸಣ್ಣ ಅಂಗಡಿ ಹಾಕೊಂಡು ಕೃಷಿ ಜಮೀನು ನೋಡ್ಕೊಂಡು ಜೀವನ ಮಾಡ್ತಿದ್ದಾಗತ್ತೆ. ಮದುವೆ ಆಗಿ 2 ವರ್ಷ ಆಯಿತು ನಂದು, ಒಂದು ಮಗ. ಅದರಲ್ಲೇ ಈಗ ಜೀವನ ನಡೀತಾ ಇದೆ. ಸಣ್ಣ ವ್ಯಾಪಾರ ಬೇರೆ ಇದೆ, ಅಂಗಡಿ ಇದೆ ಮನೆ ಹತ್ರನೇ, ಅದರಿಂದ ಜೀವನ ನಡೆಸಿದ್ದಾರೆ. ಅಡಿಕೆ ಮತ್ತು ತೆಂಗು ಮತ್ತು ಭತ್ತ ಬಿಟ್ಟರೆ ಬೇರೆ ಯಾವುದೇ ಆದಾಯ ಬರುವ ಬೆಳೆ ಯಾವುದೂ ಇಲ್ಲ, ಅಡಿಕೆನೇ ಇದ್ದದ್ರಲ್ಲಿ. ಅಡಿಕೆ ತೋಟ ಮನೆ ಹತ್ರ ಒಂದು ಸ್ವಲ್ಪ ಇದಷ್ಟೇ, ಮತ್ತೆಲ್ಲ ಭತ್ತನೇ. ಊಟಕ್ಕೊಂದು ಆಗ್ತದೆ, ಇತರ ಖರ್ಚೆಲ್ಲ ದುಡ್ಡು ಮೇಲೆ ಆಗ್ಬೇಕು. ವ್ಯಾಪಾರದಿಂದ ಜೀವನ ಅದ್ರ ಮೇಲೆ ಅವಲಂಬನೆ? ಹಾ, ಅದ್ರ ಮೇಲೆ ಅವಲಂಬನೆ. ಈಗ ಭತ್ತದಿಂದ ಅಕ್ಕಿ ಒಂದು ಬಿಟ್ಟರೆ ಮತ್ತೆ ಅಡಿಕೆ ಇದರಿಂದೆಲ್ಲ ಜೀವನ ಸಾಗ್ಲಿಕ್ಕೆ ಕಷ್ಟ ಆಗ್ತದೆ. ತಿಂಗಳ ಕರೆಂಟ್ ಬಿಲ್ ತುಂಬಿಕೊಂಡು ಹೋಗ್ಲಿಕ್ಕೂ ಅಡಿಕೆ ತೆಂಗು ಸಾಕಾಗೋದಿಲ್ಲ. ಊಟಕ್ಕೆ ಬೇಕಾಗ್ತದೆ ತೆಂಗು ಮತ್ತು ಭತ್ತ ಅಕ್ಕಿ ಒಂದು ಆಗ್ತದೆ, ಇದರಿಂದಲೇ ಮಾಡ್ತಾ ಇದ್ದೇವೆ. ಈಗ ಅಕ್ಕಿ ಬೆಳೆದು ನಿಮಗೆ ಅಷ್ಟೇ ಸಾಕಾಗುತ್ತೆ? ಇಲ್ಲ, ಮಾರುವಂತದ್ದು ಇಲ್ಲ, ಸಾಕಾಗುದಿಲ್ಲ ಮಾರ್ಲಿಕ್ಕೆ, ತಿನ್ಲಿಕ್ಕೆ ಸರಿ ಆಗ್ತದೆ. ಅಡಿಕೆ ಅಡಿಕೆ ಒಂದ್ ಸ್ವಲ್ಪ ಕೊಡ್ತರು, ಮಾರಾಟ ಮಾಡಿದ್ರು. ಒಂದ್ ಸ್ವಲ್ಪ ಕಾಯಿನು ಕೊಡ್ತೀವಿ ಹೊರಗಡೆ. ಬಾಳೆ ಕಡಿಮೆ, ಬಾಳೆ ಇಲ್ಲ, ಬಾಳೆ ಕಡಿಮೆ, ಅದರಲ್ಲೇ ಜೀವನ. ಗದ್ದೆಯಿಂದ ನಿಮ್ಗೆ ಒಂದ್ ತೋಟದಿಂದ ಎಷ್ಟು ಅಡಿಕೆ ಅಥವಾ ಇವು ಎಲ್ಲಾನು ಬರೀ ಮನೆಗೆ ಅಷ್ಟೇನೋ ಅಥವಾ ಒಂದ್ ಸ್ವಲ್ಪ 4 ಕಾಸು ಸಿಗಲ್ಲ ನಿಮ್ಗೆ? ಇಲ್ಲ, ನಾನು ಅಂತ ಹೇಳಿದ್ರೆ ಮನೆ ಬಿಟ್ಟು ಹೊರಗಡೆ ಒಂದು ವಾರ್ಷಿಕ ಗುತ್ತಿಗೆ ಆಧಾರದ ಮೇಲೆ 1.5 ಎಕರೆ ಅಡಿಕೆ ತೋಟ ಮಾಡ್ತಾ ಇದ್ದೆ. ಈಗ ಅದು ಒಂದು ವಾರ್ಷಿಕವಾಗಿ ಅವ್ರಿಗೆ ಒಂದು ಇಂತಿಷ್ಟು ಅಮೌಂಟ್ ಅನ್ನು ಕೊಡೋದು, ಅದು ಬೇರೆಯವ್ರ ಜಮೀನು. ಅದ್ರದ ಖರ್ಚು ವೆಚ್ಚವೆಲ್ಲ ನಾವೇ ನೋಡ್ಕೊಳ್ಳೋದು. ಅದರಲ್ಲಿ ಮೆಣಸಿನಕಾಳು ಬರ್ತದೆ, ಜಾಯಿಕಾಯಿನೂ ಬರ್ತದೆ, ಕೊನೆಗೆ ಬಾಳೆನೂ ಉಂಟು, ಅಡಿಕೆನೂ ಉಂಟು, ತೆಂಗು ಉಂಟು. ಅದು ನಮ್ಮ ಸ್ವಂತದ್ದಲ್ಲ, ಬೇರೆಯವರೊಂದು ಗುತ್ತಿಗೆ ಆಧಾರದ ಮೇಲೆ ಕೃಷಿಯನ್ನು ಅದರಲ್ಲೇ ಮಾಡ್ತಾ ಇದ್ದೀನಿ ಈಗ. ಅದರಿಂದ ನಮಗೆ ಅಡಿಕೆ ಒಂದು 4-5 ಕ್ವಿಂಟಲ್ ಅಡಿಕೆ ಬರ್ತದೆ, ಅದನ್ನು ಮಾರಾಟ ಮಾಡ್ತೀವಿ. ಅದು ಜೀವನಕ್ಕೆ ಸಾಕಾಗ್ತದೆ, ಏನು ತೊಂದರೆ ಆಗೋದಿಲ್ಲ. ಕಾಯಿ ಕೂಡ ಒಂದು 4-5 ಕ್ವಿಂಟಲ್ ಕಾಯಿ ಬರ್ತದೆ. ಅದ್ರ ಕೆಲಸ ಖರ್ಚು ಅಷ್ಟೇ ಇರ್ತದೆ ಅದರಲ್ಲಿ. ಪ್ರತಿದಿನವೂ ತೋಟದಲ್ಲಿ ಇರಬೇಕು 2 ಜನ, ಅದಕ್ಕೆ ಸಂಬಂಧಪಟ್ಟ ಕೆಲಸ ಎಲ್ಲ ಮಾಡೋದೇ. ಯಾವುದು ನಾವು ಕೆಲಸ ಮಾಡದೆ ಬೆಳೆ ಯಾವುದು ಬರುವುದಿಲ್ಲ. ಎಲ್ಲ ನಾವು ಪ್ರಯತ್ನ ಹಾಕಿದಷ್ಟು ಬೆಳೆ ನಾವು ಅದರಲ್ಲಿ ತೆಗಿಬೇಕಾಗ್ತದೆ. ಅದರಂತೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಮೊನ್ನೆ ಅಷ್ಟೇ ಅಡಿಕೆಗೆ ಮದ್ದು ಅದು ಕೊಳೆ ಬರೆದಿದ್ದಾರೆ, ಮದ್ದನ್ನು 2ನೇ ಬಾರಿ ಹೊಡೆದಾಯ್ತು ಈಗ ಮೊನ್ನೆ ಅಷ್ಟೇ. ಇನ್ನೆ ಮುಂದೆ ನೋಡ್ಕೊಂಡು ಮತ್ತೊಂದು ಸಲ ಹೊಡೆದಾದ್ರೂ ಆಯ್ತು. ಮತ್ತೆ ಕೊಳೆ ಬಂದರೆ ಮತ್ತೊಂದ್ಸಲ ಮದ್ದು ಹೊಡಿಬೇಕಾಗ್ತದೆ. ಮನೆಯವರೇ ಇರುತ್ತೆ? ನಾನು 2 ಆಳು ತೋಟದಲ್ಲಿ ಇರಲೇಬೇಕು. ಹೌದು, 2 ಆಳು ಇರಲೇಬೇಕು ಮನೆಯವರಲ್ಲ. ಮನೆಯಲ್ಲಿ ನಮ್ಮ ತಂದೆಯವರೊಬ್ಬರು ಹೋಗ್ತಾರೆ. ತಂದೆಯವರಿಗೆ 65 ವರ್ಷ ಆಯಿತು. ಅವ್ರನ್ನ ಒಬ್ಬರನ್ನೇ ಬಿಟ್ಟರೆ ಆಗೋದಿಲ್ಲ. ಅವರೊಟ್ಟಿಗೆ ಇನ್ನೊಬ್ಬರು ಎದ್ದೇ ಇರ್ತಾರೆ ಕೆಲಸದಲ್ಲಿ. ಅಂದರೆ ಅಡಿಕೆ ಹೆಕ್ಕುದಿರ್ಬೋದು ಅಥವಾ ಹಾಳೆ ಕಡಿದಿರ್ಬೋದು, ಏನಾದರೂ ಸಣ್ಣ ಪುಟ್ಟ ಕೆಲಸ ತೋಟದಲ್ಲಿ ಇದ್ದೇ ಇರ್ತದೆ. ಬೇಸಿಗೆ ಟೈಮ್ನಲ್ಲಿ ದಿವಸ ನೀರು ಹಾಕಬೇಕಾಗ್ತದೆ, ಇಡೀ ತೋಟಕ್ಕೂ ನೀರು ಹಾಕಬೇಕಾಗ್ತದೆ. ಒಬ್ಬರ ಕೆಲ ಕಷ್ಟ ಆಗ್ತದೆ. ತಂದೆಯವ್ರ ವಯಸ್ಸಾದ್ರಿಂದ ಅವ್ರ ಜೊತೆ ಮತ್ತೊಬ್ಬರನ್ನ ಇಟ್ಟಿದ್ದೇವೆ ಕಾಯಂ. ಮತ್ತೆ ನೀವು ಆಳಿಗೆ ಎಷ್ಟು ಕೊಡ್ತೀರಿ ಕೂಲಿ? ಹೆಂಗಾದ್ರೆ ಆಳಿ ಈಗ ಒಂದು ಗಂಡಾಳಿಗೆ ಬೆಳಿಗ್ಗೆ 8:00 ರಿಂದ 2 ಗಂಟೆಗೆ ಟೈಮಿಂಗು 450 ರೂಪಾಯಿ ಸಂಬಳ. ಪ್ರತಿದಿನ 450 ರೂಪಾಯಿ ಸಂಬಳ ಅವ್ರಿಗೆ ಕೊಡ್ಲೇಬೇಕು. ಅದು ಈಗ ನಾವಂತ ಹೇಳಲ್ಲ, ಎಲ್ಲ ಕಡೆ ಅದೇ ಆಗದೆ. ಅಷ್ಟಂತ ಪ್ರತಿದಿನ ಯಾಕೆ ಬೇಕು ಅವ್ರು ನಮಗೆ? ಈಗ ಅಲ್ಲಿ ಕೃಷಿ ಅಂದ್ಕೂಡಲೇ ಪ್ರತಿದಿನ ಹಾಳೆ ಬೀಳ್ತಾ ಇರ್ತದೆ, ಮತ್ತೆ ತೆಂಗಿನ ಇದು ಬೀಳ್ತಾ ಇರ್ತದೆ. ನೀರು ಹಾಕೋ ಟೈಮ್ನಲ್ಲಿ ಪ್ರತಿದಿನ ಪೈಪ್ ತಗೊಂಡು ಜಟ್ ಹಾಕಿ ಅಲ್ಲಿ ಎಲ್ಲ ಇಡೀ ತೋಟಕ್ಕೂ ಒಂದೇ ಬಟನ್ನಲ್ಲಿ ನೀರು ಹೊಡಲಿಕ್ಕೆ ಬರುವುದಿಲ್ಲ. ಈಗ ಒಂದು ತಾಸು ಒಂದು ಸ್ಟೆಪ್ ಆದರೆ ಮತ್ತೊಂದು ತಾಸು ಮತ್ತೊಂದು ಸ್ಟೆಪ್ಗೆ ಅದನ್ನು ಚೇಂಜ್ ಮಾಡಬೇಕು. ಅದೆಲ್ಲದಕ್ಕೂ ಇರಲೇಬೇಕಾಗ್ತದೆ. ಮತ್ತೆ ನಾವು ಮನೆ ಇರುವುದಿಲ್ಲ, ತೋಟ ಇರೋದು ಒಂದು ಕಡೆ, ಅದು ಅಲ್ಲಿ ಕಾಯಿಲಕ್ಕೂ ಒಂಥರ ಇರಲೇಬೇಕು. ಈಗ ಅವ್ರು ಹೇಳ್ದಂಗೆ ಹಂದಿ ಕಾಟ ಭಯಂಕರ ತುಂಬಾ. ಮೊದಲನೇದಾಗಿ ಈಗ ಹೊಸ ಅಡಿಕೆ ಗಿಡ ತಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ಒಂದ್ ಈಗ ಅಡಿಕೆ ಮರಕ್ಕೆಲ್ಲ ನಾವು ಬಾಟ್ಲಿ ಕಟ್ಟಿರ್ತೀವಿ, ಪ್ಲಾಸ್ಟಿಕ್ ಬಾಟ್ಲಿ, ಅದ್ರ ಮುರಿಲಿಕ್ಕೆ ಬಂದ ಕೂಡಲೇ ಅದು ಸೌಂಡಿಗೆ ಹೆದರ್ತದೆ ಹಂದಿ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಅದು ಬೆಳಗಾಗುವರೆಗೆ ಗಿಡ ಕಿತ್ತು ಮುರಿದಿರ್ತದೆ, ಅದು ಮುರ್ಕೊಂಡು ಅದ್ರದ್ದು ಚಿಳ್ಳನ್ನು ತಿಂತದೆ ಅಡಿಕೆ ಸಸಿದು. ಅದಕ್ಕಾಗಿ ಹೊಸ ಅಡಿಕೆ ಮರ ಬೀಳೋದು ಬಹಳ ಕಷ್ಟ ಆಗದೆ ಈಗ. ಅದಕ್ಕಾಗಿ ನಾವು ಅಲ್ಲಿ ಬಲೆ ಹಾಕೋದು, ಬೇಲಿ ಹಾಕೋದು, ಅದನ್ನು ಮಾಡ್ತಾ ಇರ್ತೀವಿ, ಅದನ್ನು ಮುರಿತಾ ಇರ್ತದೆ, ಮತ್ತೆ ಮಾಡ್ತಾ ಇರ್ತೀವಿ. ಹೀಗೆ ಅದು ಡೈಲಿ ರನ್ನಿಂಗ್ ಕೆಲಸ ಆಗಿದೆ. ಈಗ ಮತ್ತೆ ನಮಗೆ ಭತ್ತಕ್ಕೆ ನಾವು ಯಾಕೆ ಅದು ಬಲೆ ಹಾಕೋದಿಲ್ಲ ಅಂತ ಹೇಳಿದ್ರೆ, ಈಗ ನಮಗೊಂದು 20 ಗುಂಟೆ ಗದ್ದೆ ಅದಂತ ಹೇಳಿದ್ರೆ ಅದು ಒಂದೇ ಕಡೆ ಇರುವುದಿಲ್ಲ, ಒಂದು ಕಡೆ 4 ಗುಂಟೆ, ಒಂದು ಕಡೆ 5 ಗುಂಟೆ, ಹಿಂಗೆ ಅದು ಹಲವಾರು ಕಡೆ ಇರ್ತದೆ. ಅದೆಲ್ಲ ಕಡೆ ಬೇಲಿ ಹಾಕೋದು ಕಷ್ಟ ಆಗ್ತದೆ. ಈಗ ಒಂದೇ ಕಡೆ ಒಂದು 20 ಗುಂಟೆ ಇದ್ರೆ ನಾವು ಅದನ್ನು ಸುತ್ತು ಬೇಲಿ ಮಾಡ್ಬೋದು. ಈಗ ನಂದು ಒಂದೇ ಕಡೆ ಒಂದು 20 ಗುಂಟೆ ಅದೇ, ಅದನ್ನು ನಾನು ಕಂಪ್ಲೀಟ್ ಆಗಿ ಬೇಲಿ ಮಾಡಿ ಕವರ್ ಮಾಡಿ ಇಟ್ಟಿದ್ದೇನೆ. ಈಗ ಮತ್ತೆ ನಮ್ಮ ತಂದೆಯವ್ರದ್ದು ಒಂದು 25 ಗುಂಟೆ ಅದ ಗದ್ದೆ, ಆದ್ರೆ ಒಂದು ಕಡೆ 2 ಗುಂಟೆ, ಒಂದು ಕಡೆ 3 ಗುಂಟೆ, ಮತ್ತೆಲ್ಲೋ ಒಂದು ಕಡೆ 5 ಗುಂಟೆ, ಹಿಂಗೆ ಬೇರೆ ಬೇರೆ ಕಡೆ ಇದೆ. ಅದಕ್ಕೆ ಬೇಲಿ ಹಾಕೋದು ಸ್ವಲ್ಪ ಕಷ್ಟ ಆಗ್ತದೆ. ಅದನ್ನ ಬೆಳೆ ತೆಗೆದು ಅದೇ ಮನೆಗೊಂದು ಸಹಕಾಗ್ತದೆ, ಬಿಟ್ಟರೆ ಮಾರ್ಲಿಕ್ಕೆ ಅದರಿಂದ ಏನು ಬರುವುದಿಲ್ಲ. ದಿನಾನು 450 ರೂಪಾಯಿ ಕೊಟ್ಟು ಒಂದು ಆಳನ್ನ ಇಟ್ಕೊಂತೀರಿ, ಜೊತೆಗೆ ನೀವೆಲ್ಲರೂ ದುಡಿತೀರಿ. ಅಷ್ಟು ಕೂಲಿ ಕೊಡಕ್ಕೆ ನಿಮ್ಗೆ ಬೇರೆ ಆದಾಯ ಹೇಗೆ? ಬೇರೆ ಆದಾಯ ಅಂತ ಹೇಳಿದ್ರೆ ಅದು ಅಡಿಕೆಲೇ ತೆಗೆಯುವುದೆ. ಈಗ ಅದು ನಮಗೆ ಒಂದು 4-5 ಕ್ವಿಂಟಲ್ ಅಡಿಕೆನೇ ಆದರೆ ಅದರಲ್ಲಿ ಈಗ ಅಡಿಕೆ ರೇಟ್ ಸ್ವಲ್ಪ ಚಲೋ ಇದ್ರೆ ನಮ್ಗೆ ಆದಾಯ ಇರ್ತದೆ. ಈಗ ಸದ್ಯಕ್ಕೆ ಸ್ವಲ್ಪ ರೇಟ್ ಇದೆ ಅಡಿಕೆ 40,000 ಚಿಲ್ಲರಿ ಇದೆ ಚಾಲಿಗೆ, ತೆಂಗಿಗೆ 33,000 ಚಿಲ್ಲರಿನಿಂದ, ಅದರಿಂದ ಸ್ವಲ್ಪ ವರ್ಕೌಟ್ ಆಗ್ತಾ ಇದೆ ಈಗ. ಈಗ ಅದರಲ್ಲೇ ತೆಗೆಯುವುದೆ. ಈಗ ನಮ್ಮ ಮನೆ ಜೀವನ ನಮ್ಮ ದುಡ್ಡು ಮೇಲೆ ನಡೀತದೆ. ಅದು ತೋಟದ್ದು ಅಲ್ಲಿಂದಲ್ಲಿಗೆ ಅಲ್ಲಿಂದಲ್ಲಿಗೆ ಆಗ್ತಾ ಒಂದು ಸ್ವಲ್ಪ ಆದಾಯ ಅದೇ ಅಡಿಕೆಯಿಂದ. ಗುತ್ತಿಗೆ ಆಧಾರದ ಕೃಷಿ ಮಾಡ್ತಾ ಇದ್ದಾರಲ್ಲ, ಆ ರೀತಿ ನೀವು ಎಷ್ಟು ಓನರಿಗೆ ಎಷ್ಟು ಕೊಡ್ತೀರಿ ನಿಮ್ಮಲ್ಲಿ? ಅದು ನಮ್ಮ ನಡೆಯುವಂಥ ಒಳ ಒಪ್ಪಂದ ಅದು. ಅದು ಈಗ ನಾವು ವಾರ್ಷಿಕವಾಗಿ ಅವರಿಗೆ 75,000 ರೂಪಾಯಿ ಕೊಡ್ತಾ ಇದ್ದೆ. ಎಷ್ಟಕ್ಕೆ? 1.5 ಎಕರೆ ಇದೆ, 75,000 ರೂಪಾಯಿ. ಅವ್ರದ್ದು ಯಾವುದೇ ರೀತಿ ಖರ್ಚಿಲ್ಲ, ಅಲ್ಲಿ ನೆಟ್ ಕ್ಯಾಶ್ ಅವ್ರಿಗೆ ಕೊಟ್ಟು ಬಿಡೋದು, ಮತ್ತು 350 ತೆಂಗಿನಕಾಯಿಯನ್ನು ಕೊಡೋದು ಅವರಿಗೆ ವಾರ್ಷಿಕವಾಗಿ. ಅದಷ್ಟನ್ನು ಅವ್ರಿಗೆ ಮುಡಿಸೋದು, ಅದ್ರ ಸಂಬಂಧಪಟ್ಟ ಎಲ್ಲ ಖರ್ಚನ್ನು ನಾವೇ ನೋಡ್ಕೊಳ್ಳುವಂಥದ್ದು. ಗೊಬ್ಬರ ಆಗಿರ್ಬೋದು, ಹಾಳಾಗಿರ್ಬೋದು, ಸಪ್ಪಾಗಿರ್ಬೋದು, ನೀರು ಹಾಕೋದಿರ್ಬೋದು, ಏನೇ ಕರೆಂಟ್ ರಿಪೇರಿ, ಮಷಿನ್ ರಿಪೇರಿ ಎಂಥದ್ದು ಇದ್ರೂ ಕೂಡ ಸಂಪೂರ್ಣವಾಗಿ ನಾವೇ ನೋಡ್ಕೊಳ್ಳುವಂಥದ್ದು ಅಷ್ಟು. ಅದು ವಾರ್ಷಿಕ ಪ್ರತಿ ವಾರ್ಷಿಕವಾಗಿ ಅದು ಮಾಡ್ತಾ ಇದ್ದದ್ದು ಈಗ ಸದ್ಯ. ಹಾಗಾಗಿ ನಿಮಗೆ ಅಡಿಕೆಯಿಂದ 40,000 ರೂಪಾಯಿ ಅಂತೇಳಿ ಹಿಡಿದ್ರು ಕೂಡ 5 ಕ್ವಿಂಟಲ್ ಆಯ್ತು ಅಂದ್ರೆ 2 ಲಕ್ಷ ರೂಪಾಯಿ ಆಯ್ತು. ಸ್ವಲ್ಪ ತೆಂಗಿನಿಂದ ಬರುತ್ತೆ. ನಿಮ್ಗೆ ಆಳಿ ಖರ್ಚು 1,25,000 ರೂಪಾಯಿ ಅಲ್ಲೇ ಖರ್ಚು ಬರುತ್ತೆ. ಸೊ ಹಂಗಾಗಿ ನೀವು ದುಡಿಬೇಕು, ನಾವು ದುಡಿಬೇಕು. ನೀವು ದುಡಿದ್ರು ಅದನ್ನೆಲ್ಲಾನು ನೋಡ್ಕೊಂಡ್ರೆ ಅಲ್ಲಿದಲ್ಲೇ ಆಗ್ಬಿಡುತ್ತೆ, ಅಲ್ಲಿದಲ್ಲೇ ಆಗುತ್ತೆ. ನಮಗೆ ಮತ್ತೊಂದೇನು ಅಂತಂದ್ರೆ ಈ ಜಾಯಿಕಾಯಿಂದ ಒಂದು 10,000 ರೂಪಾಯಿ ಬರ್ತದೆ ಜಾಯಿಕಾಯಿ. ಕೊನೆಗೆ ಮೆಣಸಿನಕಾಳು ಸ್ವಲ್ಪ ಬರ್ತದೆ. ಕೊನೆಗೆ ವೀಳ್ಯದೆಲೆ ಸ್ವಲ್ಪ ಇದೆ. ಅದು ಹೀಗೆ ಎಲ್ಲ ಹೋಲ್ಸೇಲ್ ಆಗಿ ಅದು ಸ್ವಲ್ಪ ನೆಮ್ಮದಿ ಉಂಟು. ಖರ್ಚು ವೆಚ್ಚ ಹೋಗಿ ಒಂದು ಸ್ವಲ್ಪ ನೆಮ್ಮದಿ ಇದೆ ಅದರಲ್ಲಿ. 60 ಒಂದು ಲಕ್ಷ ರೂಪಾಯಿ ಉಳಿಯುತ್ತೆ ಹೆಚ್ಚು ಕಡಿಮೆ. ಹೆಚ್ಚು ಕಡಿಮೆ ಒಂದು 65-80 ಈ ಅಡಿಕೆ ರೇಟಿನ ಮೇಲೆ. ಈಗ ಅದೇ ಕೊಳೆ ಬಂದರೆ ಲಾಸು, ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಅದರಲ್ಲೇ 1 ಲಕ್ಷ ರೂಪಾಯಿ ಉಳಿಸ್ಬೋದು. ಈಗ ನೀವು ಹೇಳಿದ್ರಿ 70,000 ರೂಪಾಯಿ, ಒಂದು 80,000 ರೂಪಾಯಿ ಉಳಿಸ್ಬೋದು ಅಂತ. ಒಬ್ಬ ಕೂಲಿ ಆಳು ನಿಮ್ಮ ಹೊಲದ ಗದ್ದೆಗೆ ದಿನಾನು ಬರ್ತಾನೆ, ಅವನಿಗೆ ಕೂಲಿನೂ 1,25,000 ರೂಪಾಯಿ ಕೊಡ್ತೀರಿ? ಈಗ 1,20,000 ಈಗ ಡೈಲಿ ಅಂತ ಹೇಳಿದ್ರೆ ವಾರಕ್ಕೆ 7 ದಿನ ಕೆಲಸ ಅವ್ರು ಮಾಡ್ತಾರಂತ ಹೇಳಲ್ಲ, ಒಂದು 5-6 ದಿವಸ, ಒಂದೊಂದು ವಾರ 4 ದಿವಸ, ಈಗ ಒಂದು ತಿಂಗಳಲ್ಲಿ ಒಂದು 20 ಕೂಲಿ ಕೊಡ್ಬೋದು, ಕೊಡ್ತೀವಿ ನಾವು ಅವರಿಗೆ. ಈ ತರ ಇದರಿಂದ ವರ್ಕೌಟ್ ಆಗ್ತಾ ಇದೆ. ಅಂದ್ರೆ ಈಗ 1 ವರ್ಷದ 365 ದಿವಸನೂ ಅವರಿಗೆ ಪೇಮೆಂಟ್ ಇಲ್ಲ. ಅದರಲ್ಲೂ ಒಂದು ದಿವಸ ಇದೆ, ಹಬ್ಬ ಹುಣ್ಣಿಮೆ ಇರ್ತದೆ, ರಜೆ ಇರ್ತದೆ. ಒಂದು ವಾರದ ಒಂದು ತಿಂಗಳಲ್ಲಿ ಒಂದು 20 ಕೆಲಸ ನೆಟ್ ಕೊಡ್ತೀವಿ ನಾವು ಅವ್ರಿಗೆ. ಹೌದು, 20 ಕೆಲಸ ನೆಟ್. ಒಬ್ಬರಿಗಿಂತ ಜಾಸ್ತಿನೂ ಬೇಕಾಗುತ್ತೆ ಅದು. ಕೆಲವೊಂದು ಕಳೆ ಆದತ್ತೆ, ಈಗ ಮಳೆಗಾಲದಲ್ಲಿ ಕಳೆ ತೆಗಿಲಿ ಟೈಮಲ್ಲಿ ಹೆಂಗಸರು 4-5 ಜನ ಹೋಗ್ತಾರೆ, ಅವಾಗ ಹೆಚ್ಚಿಗೆ ಜನ ಆಗ್ತಾರೆ. 4-5 ಜನ ಕೆಲಸ ಕೊನೆ ಗೊಬ್ಬರ ಹೊರ ಟೈಮ್ನಲ್ಲಿ, ತೋಟ ಗೊಬ್ಬರ ಹಾಕೋ ಟೈಮ್ನಲ್ಲಿ ಅವಾಗ ಒಂದು 5-6 ಜನ ಬೇಕು. ಹಿಂಗೆ ಅದು ಡೈಲಿ ಒಬ್ಬರೇ ಅಂತ ಹೇಳಲ್ಲ, ಆ ಕೆಲಸದ ಸಂದರ್ಭಕ್ಕೆ ತಕ್ಕಂಗೆ ಅದನ್ನು ನಾವು ಜನರನ್ನು ತಗೊಳ್ಬೇಕು ಕೂಲಿಗೆ. ಮತ್ತೆ ಟ್ರ್ಯಾಕ್ಟರ್ ಬಾಡಿಗೆ ಅವೆಲ್ಲ ಇರುತ್ತೆ? ಇಲ್ಲ, ಟ್ರ್ಯಾಕ್ಟರ್ ಈ ಗದ್ದೆ ಟೈಮಿಗೆ ಮಾತ್ರ ಟ್ರ್ಯಾಕ್ಟ್ರು, ಈ ಗದ್ದೆಗೆ ಮಾತ್ರ ಟ್ಯಾಕ್ಟ್ರು. ತೋಟಕ್ಕೆಲ್ಲ ಎಲ್ಲ ಕೂಲಿ ಆಳೆ ಮಾಡುವಂಥದ್ದೇ ಕೆಲಸ. ಮಷಿನ್ ಗೊಬ್ಬರ ಒಯ್ಯಲಿಕ್ಕೆ ಅದಕ್ಕೆ ಗಾಡಿ ರಿಕ್ಷಾ ಮೇಲೆ ತಗೊಂಡು ಹೋಗುವಂಥದ್ದು, ಖಾಲಿ ಮಾಡಿ ಜನರು ಕೂಲಿ ಆಳುಗಳೇ ಹೊತ್ತು ಹಾಕೋದೆ ತೋಟಕ್ಕೆ. ಹಾಗಾಗಿ ಜೀವನ ಹೇಗೆ ಅನಿಸ್ತಾ ಇದೆ? ಈ ಕೃಷಿ ಜೀವನ ನೆಮ್ಮದಿ ಅಂದರೆ ಯಾರದೇ ಒಂದು ನಾವು ದುಡಿಯೋದು ನಾವು ತಿನ್ನುವಂಥದ್ದು ನೆಮ್ಮದಿ ಇದೆ. ಆದರೆ ಕೆಲವು ವಾತಾವರಣಕ್ಕೆ ತಕ್ಕಂಗೆ ನೆಮ್ಮದಿ, ಈ ಕೆಲವೊಂದ್ಸರಿ ಕೊಳೆ ಬಂತು, ನೆರೆಹಾವಳಿ ಬಂತು, ಇದೆಲ್ಲ ಸ್ವಲ್ಪ ನಮಗೆ ಸಮಸ್ಯೆನೇ. ಈ ನಮ್ಮ ಇಲ್ಲಿ ನೆರೆಹಾವಳಿ ಸ್ವಲ್ಪ ಜಾಸ್ತಿನೇ, ಈ ಸಲ ಬರಲಿಲ್ಲ. ಇಲ್ಲಾಂದರೆ ಕಳೆದ ಸಲ ಎಲ್ಲ ಗಂಜಿ ಕೇಂದ್ರ ಆಗಿತ್ತು ನಮ್ಮ ಮಳಗಿರಿಯಲ್ಲಿ, ಈ ಸಲ ನೆರೆಹಾವಳಿ ಬರಲಿಲ್ಲ ಇನ್ನು. ಅದು ಕೆಲವು ಈಗ ಪ್ರಕೃತಿ ವಿಕೋಪದಿಂದ ಸ್ವಲ್ಪ ತೊಂದರೆ ಆದರೆ ಕಷ್ಟ, ಇಲ್ಲಾಂತಂದರೆ ಜೀವನ ನೆಮ್ಮದಿ ಅದೇ, ಒಂದು ಹಂತದಲ್ಲಿ ಜೀವನ ನಡೀತಾ ಅದೇ. ಮಕ್ಕಳೆಲ್ಲ? ಒಂದು ಮಗ. ಅಂಗಡಿಯಿಂದ ಎಷ್ಟು ದುಡಿತೀರಿ ನೀವು ವ್ಯಾಪಾರದಿಂದ? ಅಂಗಡಿಯಿಂದ ಒಂದು 500-600 ರೂಪಾಯಿ ಇದೆ ಹಳ್ಳಿ ಜಿ ಅಂಗಡಿ. ಒಂದೊಂದು ಸೀಸನಲ್ ಆದಂಗೆ, ಈ ದೀಪಾವಳಿ ಹಬ್ಬ ಬಂದರೆ ಒಂಥರ, ಚೌತಿ ಹಬ್ಬ ಬಂದರೆ ಒಂಥರ, ಈ ಖಾಲಿ ದಿವಸದಲ್ಲಿ ಖಾಲಿ ಸರಾಸರಿ ಒಂದು 500-600 ರೂಪಾಯಿ ಸರಾಸರಿ ದುಡಿಬಹುದು. ನಿಮ್ದೆಲ್ಲ ಖರ್ಚು ವೆಚ್ಚ ತೆಗೆದು? ಖರ್ಚು ವೆಚ್ಚ ಅಂದ್ರೆ ಮನೆ ಖರ್ಚು ವೆಚ್ಚ ಅಷ್ಟೇ, ನಾವು ವ್ಯಕ್ತಿಕವಾಗಿ ಮತ್ತೆ ಬೇರೆ ಯಾವುದು ಎಕ್ಸ್ಟ್ರಾ ಖರ್ಚು ಯಾವುದು ಇಲ್ಲ, ಮನೆದೇ ಖರ್ಚು ವೆಚ್ಚ ತೆಗೆದು ಒಂದು 500 ರೂಪಾಯಿ ಅಂತ ನೆಟ್ ಉಳಿಸಬಹುದು. ಮಾರ್ಜಿನ್ ಉಳಿತು ನಿಮಗೆ? ಹಾ ಉಳಿಸಬಹುದು, ಅದು ನೆಟ್ ಉಳಿತದೆ ಅಂತ ಹೇಳಲ್ಲ, ಒಂದು ಹಂತದಲ್ಲಿ ನಡೀತಾ ಇದೆ. ಸಾಲ ಸೌಲಭ್ಯ, ಸರ್ಕಾರದ ಸೌಲಭ್ಯ ಇವನ್ನೆಲ್ಲ ಪಡ್ಕೊಳ್ತೀರಿ? ಸರ್ಕಾರಿ ಸೌಲಭ್ಯ ಅಂತ ಹೇಳಿದ್ರೆ ಈಗ ಕೃಷಿ ನಿಧಿ ಸಮ್ಮಾನ್ ಯೋಜನೆ ಅದೊಂದು ತಕೊಂಡಿದ್ದೇನೆ. ಕೊನೆಗೆ ಮತ್ತೆ ಗೌರ್ಮೆಂಟ್ ಇಂದ ಸಬ್ಸಿಡಿ ಬೆಳೆ ಸಾಲ ಉಂಟು, ಅದನ್ನು ತಕೊಂಡಿದ್ದೇನೆ. ಮತ್ತೆ ಶೌಚಾಲಯ ನಮ್ದು ಅಲ್ಲ, ಗೌರ್ಮೆಂಟ್ ಅಲ್ಲ, ವೈಯಕ್ತಿಕ. ಅಲ್ಲಿನ ಸೌಲಭ್ಯ ತಗೊಂಡಿಲ್ಲ? ಇಲ್ಲ, ನಾವು ಅದು ಅವ್ರು ಬರೋಕ್ಕಿಂತ ಪೂರ್ವದಲ್ಲಿ ನಮ್ದು ಆಗಿತ್ತು ಅದು. ಮತ್ತೆ ಮನೆಗೆ ಸಂಬಂಧಪಟ್ಟಂತೆ ಮತ್ತೆ ಯಾವುದು ತಕೊಳ್ಳಿಲ್ಲ. ನಮ್ಮ ತಂದೆಯವ್ರ ಕಾಲದಲ್ಲಿ ಮನೇನ ಹಾಕ್ಸ್ಕೊಂಡಿದ್ರಂತೆ ತಂದೆಯವರು, ಅಂದ್ರೆ ನಾವೆಲ್ಲ ಅವಾಗ ಸಣ್ಣದು 90ರಲ್ಲೇನ ಹಾಕ್ಸಿದ್ದು, ಬಿಟ್ಟರೆ ಮತ್ತೆ ಯಾವುದು ಗೌರ್ಮೆಂಟ್ ಸೌಲಭ್ಯ ತಕೊಳ್ಳಿಲ್ಲ. ಮಕ್ಕಳು ಇನ್ನು ಸಣ್ಣವರು? ಹಾ, ನನಗೆ ನಮ್ಮ ಅಣ್ಣ ಒಬ್ಬ ಇದ್ದಾನೆ, ತಂಗಿ. ಅವರು ನಮ್ಮ ಅಣ್ಣ ಟೀಚರು, ತಂಗಿನೂ ಟೀಚರೇ. ಅವರು ಜೀವನ ಅವರು ಮಾಡ್ತಾವ್ರೆ. ಈಗ ಮನೇಲಿ ನಾನೊಬ್ಬ ಇದ್ದೆ. ಅವರು ಅಣ್ಣ ಭಟ್ಕಳ, ತಂಗಿ ಮದುವೆ ಮಾಡಿಕೊಟ್ಟಾರೆ ಕೊಪ್ಪಳ, ಕೊಪ್ಪಳದಲ್ಲಿ ವರ್ಕ್ ಮಾಡ್ತದೆ. ನಾನು ಊರಲ್ಲೇ ಇದ್ದೆ, ಕೃಷಿ ಮಾಡಿಕೊಂಡು ಮನೇಲಿ. ಕೃಷಿ ನಿಮಗೆ ಬಿಟ್ಬಿಟ್ಟಾರ ನೀವು ಮಾಡ್ಕೊಂಡು? ಯಾಕಂದ್ರೆ ಅವ್ರು ಯಾರು ಬರೋದಿಲ್ಲ ಕೃಷಿಗೆ, ಯಾಕಂದ್ರೆ ಅವ್ರದ್ದು ಡಿಪಾರ್ಟ್ಮೆಂಟೇ ಬೇರೆ. ನಾನು ಮನೇಲಿ ಕೃಷಿ ಮಾಡ್ಕೊಂತ ನೆಮ್ಮದಿಯಾಗಿ ಮನೇಲಿ ಇದ್ದೆ. ನಮಸ್ಕಾರ. ನಮಸ್ಕಾರ. ಹೊನ್ನಾವರದ ರವಿ ಜಿ ಪಟ್ಕಾರ್ ಅವರ ಕೃಷಿ ಅನುಭವಗಳನ್ನು ಕುರಿತು ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಚ್ ಪಿ ರಾಮಡ್ಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಈ ವರ್ಷ ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡೋಣ? ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀನಿ. ನೀನು ನನ್ ಜೊತೆ ಇರ್ತೀಯಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಜನಪದ ಸಂಗೀತದಲ್ಲಿ ಈಗ ಗೋವಿಂದ್ ಯಂಕುಗೌಡ ಅವರಿಂದ ಗುಮ್ಟೆ ಪಾಂಗ್ ಕೇಳೋಣ. ತಾಯಿ ಮಗನಿಗೆ ಈಗ ಮಾಡಪ್ಪ ಬುದ್ಧಿ ಹೇಳ್ತಾಳೆ, ಅವನು ಆದ್ರೂ ಮುಗಲೂರು ದಂಡಿಗೆ ಹೋಗ್ತೀನಿ ಅಂತಲ್ಲ. ತಾಯಿ ದಂಡಿಗೆ ಹೋಗಿ ಬೆಳೆದು ಕಡ್ಗಣ್ಣಲ್ಲಿ ಕಣ್ಣೀರ್ ಬಿಡ್ತಾಳೆ. ಹೋಗಿರೇ ಯಮುನಾ ಒಂದೇ ಪಟ್ಟಾಣ ಕೊಗುವಾಗೆ ಯಮುನಾ ಒಂದೇ ಪಟ್ಟಾಣ ಹೋಗುವಾಗೆ ನಿಂಟು ಬರೋ ರತಿ ಬರಾವೋ ಯಮುನಾ ಒಂದೇ ಪಟ್ಟಾಣ